ಆಕಾಶವಾಣಿ ವಿಜಯಪುರ. ಕಿಸಾನವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರಕಾರ ಕಾಲ ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ತಿಳುವರಿ ಈಗ ಕೇಳಿ. ಇಂಡಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವ ಡಾಕ್ಟರ್ ಆರ್ ಬಿ ನೆಗಳೂರು ಅವರಿಂದ ಕೃಷಿ ವಿಜ್ಞಾನ ಕೇಂದ್ರದ ಚಟುವಟಿಕೆಗಳು ಕುರಿತು ಮಾತುಕತೆ. ಇವರನ್ನು ಮಾತನಾಡಿಸುತ್ತಾರೆ ಸೋಮಶೇಖರ್ ಎಸ್ ರೋಡಿ. ನಂತರ ಕಲ್ಲಂಗಡಿ ಬೆಳೆಗೆ ಬರುವ ರೋಗಗಳು ಮತ್ತು ವಾವುಗಳು ನಿರ್ವಹಣೆ ಕುರಿತು ಇಂಡಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾಗಿರುವ ಡಾಕ್ಟರ್ ಸೈದಾ ಸಮೀನಾ ಅಂಜುಮ್ ಅವರೊಂದಿಗೆ ಮಾತುಕತೆ. ಇವರನ್ನು ಕೂಡ ಮಾತನಾಡಿಸುತ್ತಾರೆ ಡಾಕ್ಟರ್ ಎಸ್ ಎಸ್ ರೂಳಿ. ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ತಮಗ ಕೃಷಿ ವಿಜ್ಞಾನ ಕೇಂದ್ರಗಳು ಅಂತಂದ್ರ ಗೊತ್ತು. ತಾವು ಈ ಕೇಂದ್ರಗಳ ಜೊತೆಗೆ ಯಾವತ್ತೂ ಸಂಪರ್ಕದೊಳಗ ಇರ್ತೀರಿ. ಏನಾದರೂ ತಮಗ ತಾಂತ್ರಿಕ ಜ್ಞಾನ ಬೇಕಾಯಿತು ಅಂತಂದ್ರ ಅಲ್ಲಿಯ ವಿಜ್ಞಾನಿಗಳನ್ನ ತಾವು ಕೇಳ್ತಾ ಇರ್ತೀರಿ. ಇಂಥ ಕೇಂದ್ರಗಳಿಂದಾಗಿ ನಮ್ಮ ರೈತರ ಬಾಳು ಬಹಳಷ್ಟು ಪ್ರಗತಿ ಪಥದೊಳಗ ನಡೀತಾ ಇದೆ ಅಂತ ಹೇಳಿ ಹೇಳಬಹುದು. ಏನೇ ಕೃಷಿ ಸಮಸ್ಯೆ ಇದ್ರೂ ಕೂಡ ಕೇಂದ್ರದ ವಿಜ್ಞಾನಿಗಳು ಅವುಗಳನ್ನು ಪರಿಹರಿಸುವ ಕಡೆಗೆ ಗಮನ ಕೊಡ್ತಾರೆ. ಮತ್ತೆ ಅವರು ಕೇಂದ್ರದೊಳಗೆ ಸಂಶೋಧನೆ ಮಾಡೋದಷ್ಟೇ ಅಲ್ಲದೆ ಅಲ್ಲಿ ತರಬೇತಿಗಳನ್ನು ನೀಡೋದಷ್ಟೇ ಅಲ್ಲದೆ ತಮ್ಮ ಹೊಲಕ್ಕೂ ಕೂಡ ಬಂದು ಅಲ್ಲಿಯ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ತಮಗೆ ಒಂದು ಮಾರ್ಗದರ್ಶನ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ನಾವು ಇಂಡಿ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಇದ್ದೀವಿ. ಈ ಕೇಂದ್ರ ಕಳೆದ 4-5 ವರ್ಷಗಳಲ್ಲಿ ರೈತ ಸ್ನೇಹಿಯಾಗಿ ಕೆಲಸ ಮಾಡ್ತಾ ಇರುವಂತಹದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಈ ಕೇಂದ್ರದಿಂದ ನಮ್ಮ ಇಂಡಿ ತಾಲೂಕಿನ ರೈತರಾಗಿರಬಹುದು ಅಥವಾ ಸುತ್ತಮುತ್ತಲಿನ ರೈತರಾಗಿರಬಹುದು, ಅವರಿಗೆ ಯಾವ ರೀತಿಯಾದಂತಹ ಒಂದು ಸೌಲಭ್ಯಗಳು ಮತ್ತೆ ಸೇವೆಗಳು ಈ ಕೇಂದ್ರದಿಂದ ಲಭ್ಯ ಆಗ್ತಾ ಇದ್ದಾವ ಅನ್ನೋದನ್ನ ನಾವು ಮಾಹಿತಿ ಮಾಡಿಕೊಳ್ಳೋಣ. ಕೇಂದ್ರದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಆರ್ ಬಿ ನೆಗಳೂರ್ ಅವರು ನಮ್ಮ ಜೊತೆಗೆ ಈಗ ಈ ವಿಚಾರಗಳ ಜೊತೆ ಚರ್ಚೆ ಮಾಡೋದಕ್ಕ ಇದ್ದಾರೆ. ನಮಸ್ಕಾರ ಡಾಕ್ಟರ್ ನೆಗಳೂರ್. ನಮಸ್ಕಾರ ಸರ್. ನಮಸ್ಕಾರ. ವಿಶೇಷವಾಗಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಡೀ ಭಾರತ ದೇಶ ತುಂಬಾ ಸುಮಾರು 718 ಕೃಷಿ ವಿಜ್ಞಾನ ಕೇಂದ್ರಗಳು ಕಾರ್ಯನಿರತವಾಗಿದೆ. ಇವು ಪ್ರತಿ ಜಿಲ್ಲೆಗೆ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇರುತ್ತದೆ. ಕೆಲವೊಂದು ಜಿಲ್ಲೆಗಳಲ್ಲಿ ಉದಾಹರಣೆ ಹೇಳಬೇಕಂತಂದ್ರೆ ಬಿಜಾಪುರ, ಬೆಳಗಾವಿ, ಗುಲ್ಬರ್ಗ ಮತ್ತು ತುಮಕೂರಲ್ಲಿ ಒಂದು ಜಿಲ್ಲೆಗೆ ಎರಡು ಕೃಷಿ ವಿಜ್ಞಾನಿಗಳು ಕೆಲಸ ಮಾಡ್ತಾ ಇದ್ದಾವೆ. ಕಾರಣ ಇಷ್ಟೇ, ಈ ನಾಲ್ಕು ಜಿಲ್ಲೆಗಳಲ್ಲಿ ಏರಿಯಾ ಬಹಳಷ್ಟು ಅಂದ್ರೆ ವಿಸ್ತಾರವಾಗಿದೆ ಮತ್ತು ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಎರಡು ಕೃಷಿ ವಿಜ್ಞಾನಿಗಳು ಕೆಲಸ ಮಾಡ್ತಾ ಇದ್ದಾವೆ. ಇವು ಸಂಪೂರ್ಣವಾಗಿ ಅಂದ್ರೆ 100%, ಏನಪ್ಪ ಅಂತಂದ್ರೆ ಹಣಕಾಸಿನ ನೆರವು ಭಾರತ ಸರ್ಕಾರ ನೀಡುತ್ತಾ ಇದೆ. ಈ ಪ್ರತಿಯೊಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಎಲ್ಲ 718 ಕೃಷಿ ವಿಜ್ಞಾನಿಗಳಲ್ಲಿ 16 ಮಂದಿಯ ಒಂದು ಸ್ಟಾಫ್ ಅಂತ ಹೇಳ್ತಾರೆ, ಸಿಬ್ಬಂದಿ ಒಂದು ಇರುತ್ತದೆ. ಇದರಲ್ಲಿ ವಿಶೇಷವಾಗಿ 6 ವಿಜ್ಞಾನಿಗಳು ಅಂದ್ರೆ ಆಯಾ ಜಿಲ್ಲೆಗೆ ಒಂದು ಕಾರ್ಯವ್ಯಾಪ್ತಿಯನ್ನು ಬರುತ್ತಲ್ಲ, ಕಾರ್ಯವ್ಯಾಪ್ತಿಗೆ ಏನು ನಮಗೆ ಇಲ್ಲಿ ಸಮಸ್ಯೆ ಇರುತ್ತಲ್ಲ ಆಯಾ ವಿಜ್ಞಾನಿಗಳನ್ನ ಆಯ್ಕೆ ಮಾಡಿಕೊಂಡು ಈ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೊಬ್ಬರು ಮುಖ್ಯಸ್ಥರಿರ್ತಾರೆ. ತದನಂತರ ಇನ್ನು ನಮಗೇನಪ್ಪ ಅಂದ್ರೆ ಇನ್ನು 7-8 ಜನ ನಮಗೆ ಸಿಬ್ಬಂದಿಗಳು ಸೇವಾ ಸಿಬ್ಬಂದಿ ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಸುಮಾರು 5-6 ನಮ್ಗೆ ಏನಪ್ಪಾ ಅಂತಂದ್ರೆ ಮುಖ್ಯ ಧ್ಯೇಯಗಳಿರ್ತವೆ. ಒಂದೇ ಏನ್ ಮಾಡ್ತಾ ಇದ್ದಪ್ಪ ಅಂತಂದ್ರೆ ಯಾವುದೇ ಒಂದು ತಂತ್ರಜ್ಞಾನ ಯೂನಿವರ್ಸಿಟಿಯಿಂದ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಯ್ತಪ್ಪ ಅಂತಂದ್ರೆ ಅದು ರೈತರಲ್ಲಿ ಹೊಲಕ್ಕೆ ಹೋಗ್ಬೇಕಂತಂದ್ರೆ ನಾವು ಮುಂಚೂಣಿಗೆ ಪ್ರಾತ್ಯಕ್ಷಿಕೆಯನ್ನು ಮಾಡ್ತಿರ್ತೀವಿ. ಅಂದ್ರೆ ಫ್ರಂಟ್ ಲೈನ್ ಡೆಮಾನ್ಸ್ಟ್ರೇಷನ್ ಅಥವಾ ಫಸ್ಟ್ ಲೈನ್ ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ. ಅಂದ್ರೆ ನೋಡಿ ಕಲಿ ಅಂತ ಹೇಳ್ತಾರಲ್ಲ, ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಹೇಳಿ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅನ್ನೋ ಒಂದು ಆಧಾರದ ಮೇಲೆ ರೈತರ ಹೊಲದಲ್ಲಿ ಏನ್ ಮಾಡ್ತೇವೆ ಅಂದ್ರೆ ನಾವು ಯಾವ ತಂತ್ರಜ್ಞಾನವನ್ನ ರೈತರಿಗೆ ಬೇಕಾಗಿದೆ. ಉದಾಹರಣೆ ಹೇಳ್ಬೇಕಂದ್ರಪ್ಪ ಅಂತಂದ್ರಪ್ಪ ಅಂದ್ರೆ ಶೇಂಗಾದಲ್ಲಿ ಹೊಸ ತಳಿಯನ್ನು ಪರಿಚಯ ಮಾಡ್ಬೇಕಂತಂದ್ರಪ್ಪ ಅಂತಂದ್ರೆ ನಾವು ಆಯ್ದ ಒಂದು 5-6 ರೈತರು ಅಥವಾ 10 ರೈತರಲ್ಲೇ ಏನ್ ಮಾಡ್ತೇವಪ್ಪ ಅಂದ್ರೆ ನಾವು ಹೊಸದಾಗಿ ತರತಕ್ಕ ತಳಿಯನ್ನು ನಾವು ಕೊಡ್ತೀವಿ, ಅವರು ತಾವು ರೈತರು ಬೆಳೆತಕ್ಕಂಥ ಅವ್ರು ಹಾಕ್ತಾರೆ, ನಾವು ಹೇಳಿದ ತರನೇ ಅವರು ಉಳಿಕೆ ಮಾಡ್ಕೊತ ಹೋಗ್ತಾರೆ. ಕೊನೆಗೆ ಕಟಾವಾದ ನಂತರ ಆ ರೈತರಿಗೆ ಗೊತ್ತಾಗ್ತದೆ ಇಲ್ಲ ಹೊಸ ತಳಿ ಬಂದಿರತಕ್ಕಂಥದ್ದು ಚೆನ್ನಾಗಿದೆ, ಇಳುವರಿ ಚೆನ್ನಾಗಿದೆ, ಇದಕ್ಕೆ ಖರ್ಚು ಕಡಿಮೆ ಆಗಿದೆ ಮತ್ತು ರೋಗ ಮತ್ತು ಕೀಟಗಳು ಕಡಿಮೆ ಇದೆ ಮತ್ತು ಮಾರ್ಕೆಟ್ ಜಾಸ್ತಿ ಅಂತ ಗೊತ್ತಾದಾಗ ಆ ಒಂದು ತಳಿ ಏನಪ್ಪ ಅಂದ್ರೆ ಅಥವಾ ಪ್ರಯೋಗ ಯಶಸ್ವಿ ಆಗ್ತದೆ. ಇದನ್ನ ನಾವು ರೈತರಿಗೆ ಮುಟ್ಟಿಸತಕ್ಕಂಥ ಕೆಲಸವನ್ನ ನಾವು ಮುಂಚೂಣಿಗೆ ಪ್ರಾತ್ಯಕ್ಷಿಕೆ ಮುಖಾಂತರ ಮಾಡ್ತಾ ಇರ್ತೇವೆ. ಇನ್ನು ಎರಡನೇದಾಗಿ ಕ್ಷೇತ್ರ ಪರಿಶೀಲನೆ ಅಂತ ಮಾಡ್ತೀವಿ, ಆನ್ ಫಾರ್ಮ್ ಟೆಸ್ಟಿಂಗ್ ಅಂತ ಹೇಳಿ ಮಾಡ್ತಾರೆ. ಉದಾಹರಣೆ ಹೇಳ್ಬೇಕಂತಂದ್ರೆ ಈಗ ದಾಳಿಂಬೆಲಿ ಏನೋ ಒಂದು ನಮಗೆ ಕ್ಯಾರ್ ರೋಗ ಅಂತ ರೈತರು ಹೇಳ್ತಾರೆ, ಕ್ಯಾರ್ ರೋಗ ಬರ್ತಾ ಇದೆ. ಆ ಕ್ಯಾರ್ ರೋಗಕ್ಕೆ ಏನಪ್ಪ ಅಂತಂದ್ರೆ ನಾವು ವಿಶ್ವವಿದ್ಯಾಲಯದ ಒಂದು ಶಿಫಾರಸು ಮಾಡಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇರ್ತದೆ, ಅದನ್ನು ಮಾಡ್ತಾರೆ, ಅದರಿಂದ ಕೆಲಸ ಆಗ್ತಾ ಇರೋದಿಲ್ಲ. ಮತ್ತೆ ರೈತರು ತಾವು ಪ್ರಯತ್ನ ಮಾಡ್ತಾರೆ, ಅದು ಕೆಲಸ ಆಗದೇ ಇದ್ದಾಗೆ ನಾವು ಮತ್ತೆ ಎಲ್ಲಿಯಾದರೂ ಇಡೀ ಭಾರತ ದೇಶದಲ್ಲಿ ದಾಳಿಂಬೆ ಮೇಲೆ ಇದೇ ವಿಷಯದ ಮೇಲೆ ಮತ್ತೇನಾದರೂ ಚೆನ್ನಾಗಿ ಕೆಲಸ ಮಾಡಿರ್ತಕ್ಕಂಥ ಒಂದು ಸಂಶೋಧನೆ ಇತ್ತಪ್ಪ ಅಂದ್ರೆ ಅದನ್ನು ತಗೊಂಡ್ಕೊಂಡ್ಬಂದು ನಾವಿಲ್ಲೇನಪ್ಪ ಅಂದ್ರೆ ರೈತರ ಹೊಲದಲ್ಲಿ ಒಂದು 5-6 ರೈತರ ಹೊಲದಲ್ಲಿ ಅದನ್ನ ಅಸೆಸ್ ಅಂತ ಹೇಳ್ತೀವಿ, ಅದನ್ನ ಅದರ ಪರಿಣಾಮವನ್ನು ನೋಡ್ತೀವಿ. ಅಂದ್ರೆ 3 ಈ ತಾಂತ್ರಿಕತೆಯನ್ನು ನಾವು ಪರಿಶೀಲನೆ ಮಾಡ್ತೀವಿ, ರೈತರು ಮಾಡ್ತಕ್ಕಂಥದ್ದು ಮತ್ತೆ ಸದ್ಯ ಈ ವಿಶ್ವವಿದ್ಯಾಲಯ ನಮ್ಮಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಯಾವ ವಿಷಯದಲ್ಲಿ ಬರ್ತೀವಿ ಆ ವಿಷಯದ ತಾಂತ್ರಿಕತೆಯನ್ನ ಮತ್ತು ಬೇರೆ ಕಡೆ ತಂದ ತಾಂತ್ರಿಕನ ಹೋಲಿಕೆ ಮಾಡ್ತೀವಿ. ಆ 3 ಹೋಲಿಕೆಯಲ್ಲಿ ಅಕಸ್ಮಾತ್ ಆಗಿ ಈಗ ಬೇರೆ ಕಡೆಯಿಂದ ಬರತಕ್ಕಂಥ ತಂತ್ರಜ್ಞಾನ ಫಲ ನೀಡುತ್ತಪ್ಪ ಅಂತಂದಪ್ಪ ಅಂದ್ರೆ ಅದನ್ನ ನಾವೇನಪ್ಪ ಅಂತಂದ್ರೆ ರೈತರಿಗೆ ಮುಂದೆ ಹೇಳಬಹುದು ಮತ್ತು ದೊಡ್ಡ ಪ್ರಮಾಣದಲ್ಲಿ ಸಾಧನೆ ಏನಪ್ಪ ಅಂತಂದ್ರೆ ಪ್ರಚಾರವನ್ನು ಮಾಡಬಹುದು. ಇದಕ್ಕೆ ನಾವು ಸ್ವಲ್ಪ ಮಟ್ಟದಲ್ಲಿ ಮಾಡ್ತೇವೆ, ಇದಕ್ಕೆ ಕ್ಷೇತ್ರ ಪರಿಶೀಲನೆ ಅಥವಾ ಆನ್ ಫಾರ್ಮ್ ಟೆಸ್ಟಿಂಗ್ ಕಡಿಮೆ ಪ್ರಮಾಣದಲ್ಲಿ ಸ್ವಲ್ಪ ಸ್ವಲ್ಪ ಗುಂಟೆ ಜಾಗದಲ್ಲಿ ನಾವು ರೈತರ ಹೊಲದಲ್ಲಿ ಮಾಡ್ತಾ ಇರ್ತೀವಿ, ಅದಕ್ಕೆ ಆನ್ ಫಾರ್ಮ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಇನ್ನು 3ನೇದಾಗಿ ರೈತರಿಗೆ ತರಬೇತಿಗಳನ್ನು ನೀಡತಕ್ಕಂಥ ಕೆಲಸವನ್ನು ಕೃಷಿ ವಿಜ್ಞಾನ ಕೇಂದ್ರ ಮಾಡ್ತದೆ. ಇದು ಒಳಾವರಣ ಆಗಿರ್ಬೋದು, ಹೊರಾವರಣ ಆಗಿರ್ಬೋದು, ಅಂದ್ರೆ ರೈತರಿಗೆ ಯಾವ ವಿಷಯದಲ್ಲಿ ಯಾವ ಹಂಗಾಮಿನಲ್ಲಿ ಯಾವ ಸಮಯದಲ್ಲಿ ಬೇಕಲ್ಲ ಆ ತರ ತರಬೇತಿಯನ್ನು ನಾವು ಕೊಡತಕ್ಕಂಥ ವ್ಯವಸ್ಥೆ ಇದೆ. ರೈತರು ತಾವು ಎಲ್ಲಿಗೆ ಬಂದಪ್ಪ ಅಂತಂದ್ರೆ ಊಟದ ವ್ಯವಸ್ಥೆ ಇರ್ತದೆ, ತರಬೇತಿ ಫ್ರೀ ಆಗಿರ್ತದೆ, ಬಂದು ಹೋಗೋ ಖರ್ಚು ಮಾತ್ರ ತಮ್ಮದಿರ್ತದೆ. ಅಥವಾ ನೀವೇ ನಿಮ್ಮ ಊರಲ್ಲಿ ಒಂದು 25-30 ಜನ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ನೀವು ಎಲ್ಲಾದರೂ ಕಲಿತರಪ್ಪ ಅಂದ್ರೆ ನಾವೇ ಅಲ್ಲಿ ಬಂದೇನಪ್ಪ ಅಂತಂದ್ರೆ ನಿಮಗೆ ತರಬೇತಿಯನ್ನು ಕೊಟ್ಟು ಬರ್ತಕ್ಕಂಥ ವ್ಯವಸ್ಥೆ ಇದೆ. ಎಲ್ಲ ಫ್ರೀ ಇರ್ತದೆ, ಇದಕ್ಕೆ ಯಾವುದು ಒಂದು ಫೀಸ್ ಅಂತ ಇರುತ್ತಲ್ಲ. ಇನ್ನು ಮುಂದೆ ವಿಶೇಷವಾಗಿ ವಿಸ್ತರಣಾ ಕಾರ್ಯಕರ್ತರಿಗೆ ನಾವು ತರಬೇತಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಯಾಕಂದ್ರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೇವಲ 6 ವಿಜ್ಞಾನಿಗಳು ಇರ್ತಾರೆ, ಅದು ನಮ್ಮ ಕಾರ್ಯವ್ಯಾಪ್ತಿ ಬಹಳ ಇರ್ತದೆ. ಈ ಕೃಷಿ ವಿಜ್ಞಾನ ಕೇಂದ್ರ ಇಂಡಿ ಅಂದ್ರೆ ಕೇವಲ ಇಂಡಿಗೆ ಸೀಮಿತ ಇಲ್ಲದು, ಕೃಷಿ ವಿಜ್ಞಾನ ಕೇಂದ್ರ ಇಂಡಿ ಇಂಡಿಯನ್ನು ಕವರ್ ಮಾಡ್ತದೆ, ಸಿಂದಗಿ ತಾಲೂಕನ್ನು ಕವರ್ ಮಾಡ್ತದೆ, ಚರ್ಚನ್ನು ಕವರ್ ಮಾಡ್ತದೆ, ದೇವರಿಪುರಿಯನ್ನ, ಇನ್ನು ಮುಂದೆ ಆಗತಕ್ಕಂಥ ಆಲ್ಮೇಲ ತಾಲೂಕನ್ನು ಸಹ ಏನಪ್ಪ ಅಂದ್ರೆ ಕವರ್ ಮಾಡ್ತದೆ. ಅಂದ್ರೆ ಈ 5 ತಾಲೂಕುಗಳು ಈ ಒಂದು ಕೇಂದ್ರಕ್ಕೆ ಸಂಬಂಧಪಡ್ತವೆ. ಹಾಗಾಗಿ ನಾವೇನ್ ಮಾಡ್ತಾ ಇರ್ತಪ್ಪ ಅಂತಂದ್ರೆ ಇತರ ಇಲಾಖೆಗಳಿರ್ತಕ್ಕಂಥ ಲೈನ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ, ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ರೇಷ್ಮೆ ಇಲಾಖೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಇವೆಲ್ಲಾ ನಮಗೆ ಕೃಷಿಗೆ ಸಂಬಂಧಪಡತಕ್ಕಂಥ ಇಲಾಖೆ ಅಧಿಕಾರಿಗಳು ನಾವೇನಪ್ಪ ಅಂದ್ರೆ ತರಬೇತಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇರ್ತೇವೆ. ಅಂದ್ರೆ ಸದ್ಯದಲ್ಲಿ ಅವರವರ ವಿಷಯದಲ್ಲಿ ಅವರವರ ಇಲಾಖೆಯಲ್ಲಿ ಏನು ಹೊಸದಾಗಿ ತಂತ್ರಜ್ಞಾನ ಬಂದಿಲ್ಲ ನಾವು ಅವರಿಗೆ ಕೊಟ್ಟನಪ್ಪ ಅಂದ್ರೆ ಅವರು ರೈತರು ತಾವು ಜಾಸ್ತಿ ಇಲ್ಲಿ ಏನಪ್ಪ ಅಂದ್ರೆ ಇಲಾಖೆ ಸವಲತ್ತಿಗೆ ಹೋಗಿರ್ತೀವಿ, ಅಲ್ಲಿ ಸಹ ಏನಪ್ಪ ಅಂದ್ರೆ ಅವರು ತಮಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸೊ ಈ ತರ ತರಬೇತಿ ನಾವು ಮಾಡ್ತಾ ಇರ್ತೀವಿ. ಇನ್ನು ಕೆಲವು ರೈತರು ಅಥವಾ SLC PUC ಮಾಡಿರ್ಬಿಡ್ತಾರೆ ಅಂದ್ರೆ ಶಾಲೆ ಬಿಟ್ಟು ಇರ್ತಾ ಇರ್ತಾರೆ, ಅಂತರಿಗೆ ಔದ್ಯೋಗಿಕವಾಗಿ ನಾವು ತರಬೇತಿಯನ್ನು ಕೊಡ್ತಾ ಇರ್ತೀವಿ. ಅಂದ್ರೆ ವೊಕೇಶನಲ್ ಟ್ರೈನಿಂಗ್ ಅಂತ ಹೇಳ್ತಿರ್ತೀವಿ ನಾವು. ಅದು ಸುಮಾರು ಏನಪ್ಪ ಅಂದ್ರೆ ಕನಿಷ್ಠ ಒಂದು ವಾರದಿಂದ ಹಿಡಿದು ಸುಮಾರು 20 ನಿಮಿಷ ಮಟ್ಟ ತರಬೇತಿ ಆಗ್ತಾ ಇರ್ತದೆ. ಅದನ್ನು ವಿಶೇಷವಾಗಿ ಭಾರತೀಯ ಕೃಷಿ ಕೌಶಲ್ಯ ಅಭಿವೃದ್ಧಿ ಏನಪ್ಪ ಅಂದ್ರೆ ಸ್ಪಾನ್ಸರ್ ಮಾಡ್ತಾ ಇರ್ತದೆ. ಸುಮಾರು 21 ದಿವಸ ಇರಬಹುದು, 25 ದಿವಸ ಇರಬಹುದು, 30 ದಿವಸ ಕೊಡ್ತಾ ಇದ್ದೀವಿ. ಉದಾಹರಣೆಗೆ ನಾವು ಈಗ 2-3 ವರ್ಷದಲ್ಲಿ ಏನಪ್ಪ ಅಂದ್ರೆ ಎರೆಹುಳು ಸಾಕಾಣಿಕೆ ಬಗ್ಗೆ 25 ದಿವಸ ತರಬೇತಿ ಕೊಟ್ಟಿದ್ದೀವಿ, ಆಮೇಲೆ ಕೋಳಿ ಸಾಕಾಣಿಕೆ ಬಗ್ಗೆ ನಾವು ತರಬೇತಿ ಕೊಡ್ತಾ ಇದೀವಿ. ಸೊ ಇದೇ ತರನಾಗಿ ರೈತರಿಗೆ ತಮಗೆ ಏನು ಅವಶ್ಯಕತೆ ಇದೆಲ್ಲ ಆ ವಿಷಯದ ಮೇಲೆ ಏನಪ್ಪ ಅಂತಂದ್ರೆ ಅಂದ್ರೆ ಸಂಪೂರ್ಣವಾಗಿ ಅದ್ರ ಜ್ಞಾನವನ್ನು ಕೊಡ್ತೇವೆ. ಅಂದ್ರೆ ರೈತರು ಸ್ವಾವಲಂಬಿಯಾಗಿ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೂ ಸಹ ಏನಪ್ಪಾ ಅಂದ್ರೆ ತರಬೇತಿ ಎಲ್ಲ ಫ್ರೀ ಆಗಿರ್ತದೆ. ಇದಕ್ಕೆ ಭಾರತ ಸರ್ಕಾರನೇ ಎಲ್ಲ ದುಡ್ಡನ್ನು ಕೊಟ್ಟಿರ್ತದೆ. ಮುಗಿದ ನಂತರ ನಿಮ್ಗೆ ಸರ್ಟಿಫಿಕೇಟ್ ನಾವು ಕೊಡ್ತಾ ಇದ್ವಿ. ಕರೆಗೆ ಬ್ಯಾಂಕ್ನಿಂದ ಸಿಬ್ಬಂದಿ ಖರ್ಚು ಏನಪ್ಪಾ ಅಂದ್ರೆ ಅಲ್ಲಿರ್ತಕ್ಕಂಥ ಸಾಲ ಸೌಲಭ್ಯಗಳ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ. ಇನ್ನು ಕೊನೆಯದಾಗಿ ರೈತರಿಗೆ ಬೇಕಾಗಿರ್ತಕ್ಕಂಥ ಕೃಷಿ ಪರಿಕರಗಳನ್ನು, ಗುಣಮಟ್ಟದ ಕೃಷಿ ಪರಿಕರಗಳನ್ನು ಒದಗಲಿಕ್ಕೂ ಸಹ ಏನಪ್ಪಾ ಅಂತಂದ್ರೆ ನಮಗೆ ಕೆಲಸ ಮಾಡಲಿಕ್ಕೆ ಹೇಳ್ತಿರ್ತಾರೆ. ಉದಾಹರಣೆಗೆ ಬೀಜಗಳನ್ನು ನಮ್ಮ ಕಡೆಯಿಂದ ಯಾವ ಬೀಜಗಳನ್ನು ಇಲ್ಲಿ ಮಾಡಿಕೊಡ್ಲಿಕ್ಕಾಗುತ್ತೆ ಆ ಬೀಜಗಳನ್ನ ಅಥವಾ ಬೇರೆ ಕಡೆ ಯಾವ ರೀತಿಯಿಂದ ತರಿಸಿಕೊಡ್ತೇವೆ ವ್ಯವಸ್ಥೆಯನ್ನು ನಾವು ಸಹ ಮಾಡ್ತೀವಿ. ವಿಶೇಷವಾಗಿ ನಾವೀಗ 3 ವರ್ಷದಲ್ಲಿ ಸುಮಾರು ಒಂದು 100-150 ಕ್ವಿಂಟಲ್ TS3R ಬೀಜವನ್ನು ನಮ್ಮ ಕೇಂದ್ರದಲ್ಲಿ ಉತ್ಪಾದನೆ ಮಾಡಿ ಬಿಜಾಪುರದಲ್ಲಿ ಸಂಸ್ಕರಣೆ ಮಾಡಿ ಮತ್ತು ರೈತರಿಗೆ 5 kg ಪ್ಯಾಕ್ ಮಾಡಿ ನಾವು ಮಾಡ್ತಾ ಇದ್ವಿ. ಅದೇ ತರ ಕಡ್ಡಿನ ಸಹ ಏನಪ್ಪಾ ಅಂದ್ರೆ ಸುಮಾರು ಒಂದು 50 ಕ್ವಿಂಟಲ್ ಹಿಂಗಾರಿಗೆ BJD 3BH ಅಂತ ತಳಿಯನ್ನು ಸಹ ನಾವು ಮಾರಾಟವನ್ನು ಮಾಡಿದ್ವಿ. ಜೊತೆಗೆ ನಿಮಗೆ ಬೇಕಾಗಿರತಕ್ಕ ಸಸಿಗಳನ್ನು ಸಹ ನಾವೇನಪ್ಪಾ ಅಂದ್ರೆ ತಯಾರು ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಒಂದು ನಮ್ಮ ಕಡೆ ಇಲ್ಲಪ್ಪ ಅಂದ್ರೆ ನಾವು ತರಿಸಿಕೊಡುವ ವ್ಯವಸ್ಥೆಗಳನ್ನು ಸಹ ನಾವು ಮಾಡ್ತಾ ಇರ್ತೀವಿ. ಇನ್ನು ಮುಂದೆ ನಮ್ಮ ಕೃಷಿ ಹೊಸದಾಗಿರೋದ್ರಿಂದ ಈಗ ಸದ್ಯ ಇನ್ನೊಂದು 4-5 ತಿಂಗಳಲ್ಲಿ ಮಣ್ಣು ಮತ್ತು ನೀರಿನ ಪರೀಕ್ಷಕ್ತೆಯನ್ನು ಸಹ ನಮ್ಮಲ್ಲಿ ಪ್ರಾರಂಭ ಆಗ್ತದೆ. ಈಗ ಸುಮಾರಾಗಿ 26 ಲಕ್ಷದ ಮೊತ್ತದ ನಮ್ಗೆ ಏನಪ್ಪಾ ಅಂದ್ರೆ ಉಪಕರಣಗಳು ಬಂದಿದೆ. ಇನ್ನು ಕೇವಲ 2 ಉಪಕರಣಗಳು ಬಂದಪ್ಪ ಅಂದ್ರೆ ಮಣ್ಣು ಮತ್ತು ನೀರು ಪರೀಕ್ಷೆ ಪ್ರಾರಂಭ ಆಗ್ತದೆ. ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ರೈತರಿಗೆ ಬೇಕಾಗಿರತಕ್ಕಂಥ ಜೈವಿಕ ಕೀಟನಾಶಕಗಳನ್ನು ಸಹ ನಾವು ತಯಾರು ಮಾಡಲಿಕ್ಕೆ ಯೋಜನೆ ಹಾಕೊಂಡಿದ್ವಿ. ಅದು ಸಹ ಏನಪ್ಪಾ 4-5 ತಿಂಗಳಲ್ಲಿ ಅದು ಪ್ರಾರಂಭ ಆಗ್ತದೆ. ಅದು ಪ್ರಾರಂಭ ಆದ್ಯಪ್ಪ ಅಂದ್ರೆ ನಿಮಗೆ ರೈಜೋಮಿಮ್ ನಾವು ಕೊಡಬಹುದು, ಆಮೇಲೆ PSP ಕೊಡಬಹುದು, ಅದೇ ತರನಾಗಿ ಟ್ರೈಕೋಡರ್ಮ ಕೊಡಬಹುದು. ಇನ್ನು ಮುಂದೋಗಿ ಈ ಕಬ್ಬಿಗೆ ಗೊಂಡಲು ಬರತಕ್ಕಂಥ ಮೆಟ್ರೈಜಮ್ನು ಸಹ ನಾವೇನಪ್ಪ ಅಂದ್ರೆ ಇಲ್ಲಿ ತಯಾರು ಮಾಡಿಕೊಡಬಹುದು. ಇವೆಲ್ಲರ ಹೊರತಾಗಿ ರೈತರಲ್ಲಿ ಅಕಸ್ಮಾತ್ ಒಂದು ಊರಲ್ಲಿ ಎಲ್ಲೋ ಬಹಳ ಯಾವ್ದೋ ಒಂದು ಸಮಸ್ಯೆ ಆಗಿದೆಪ್ಪ, ಇಲ್ಲ ನಮಗೆ ಕಬ್ಬು ಒಣಗ್ತಾ ಇದೆ, ಗೊಂಡೆಗಳು ಕಾಣ್ತಾ ಇದೆ, ಅಥವಾ ತೊಗರಲ್ಲಿ ಬಹಳಷ್ಟು ನೆಟಿ ಬರ್ತಾ ಇದೆ, ಕೊಳ್ಳಿ ಹೋಗ್ತಾ ಇದೆ, ಅಥವಾ ಯಾವುದೇ ಬೆಳೆ ಇರಲಿ ಲಿಂಬಿ ಇರ್ಬೋದು ಇಲ್ಲ ಒಣಗ್ತಾ ಇದೆ ಅಂತ ಸೊರಗರೋಗ ಬಂದಿರ್ಬೋದು, ಅಂತವೇನೋ ಸಮಸ್ಯೆ ಇದೆಯಪ್ಪ ಅಂದ್ರೆ ನಾವೇ ಖುದ್ದಾಗಿ ನಿಮ್ಮ ಹೊಲಕ್ಕೆ ಬಂದು ಅದನ್ನು ಪರೀಕ್ಷಿಸಿ ಅದಕ್ಕೆ ಏನಪ್ಪ ಅಂತಂದ್ರೆ ಬೇಕಾಗಿರ್ತಕ್ಕಂಥ ನಾವು ಸೊಲ್ಯೂಷನ್ ಅಂತಿರ್ಬೋದು ಅಥವಾ ಅದಕ್ಕೆ ಸಲಹೆಯನ್ನು ನೀಡಿ ನಾವು ಬರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾ ಇರ್ತೀವಿ. ಇದಲ್ಲದೆ ಮತ್ತೆ ತಮ್ಗೆ ಏನಾದರೂ ಈ ಹೊರತುಪಡಿಸಿ ಏನೇ ನಿಮಗೆ ವಿಶೇಷವಾಗಿ ವಿಷಯಗಳ ಬಗ್ಗೆ ಬೇಕಂದಪ್ಪ ಅಂದ್ರೆ ಈಗ ಉದಾಹರಣೆಗೆ ನಮ್ಮಲ್ಲಿ ಫಾರೆಸ್ಟ್ರಿ ಅಂತ ಹೇಳ್ತೀವಿ, ಅರಣ್ಯದ ಸಂಬಂಧ ಇಲ್ಲ, ಅದು ಇಲ್ಲ ಅಂದ್ರೆ ಸಹ ಅವ್ರನ್ನ ಕರೆಸಿ ಈಗ ಇತ್ತಿತ್ತಾಗಿ ಸ್ಯಾಂಡಲ್ವುಡ್ ಬಗ್ಗೆ ಆಯ್ತು, ಶ್ರೀಗಂಧದ ಬಗ್ಗೆ ಆಯ್ತು, ಈ ತರ ಮಹಾಗಣಿ ಬಗ್ಗೆ ಆಯ್ತು, ಬಹಳಷ್ಟು ರೈತರು ಬೇಡಿಕೆ ಬರ್ತವೆ. ಅಂತ ನಾವೇ ಮಾಡ್ತೀವಿ, ಎಲ್ಲಿಂದನ ಕರೆಸಿ, ಬಿಜಾಪುರದಿಂದ ಇರ್ಬೋದು, ಸಿರ್ಸಿಯಿಂದ ಇರ್ಬೋದು, ಆ ಸಂಬಂಧಪಟ್ಟ ವಿಷಯ ತಜ್ಞರ ಕರೆಸಿ ನಾವು ಆ ತರಬೇತಿಯನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ವಿ. ನಿಮ್ಗೆ ಸೆರಿಕಲ್ಚರ್ ಬೇಕಂದ್ರೆ ಸೆರಿಕಲ್ಚರ್ ಬಗ್ಗೆ ನಾವು ನಮ್ಮಲ್ಲಿ ಇಲ್ಲದೇ ಇದ್ರೆ ನಾವು ಕರೆಸಿ ನಾವು ತರಬೇತಿಯನ್ನು ಕೊಡಬಹುದು. ಜೇನು ಸಾಕಾಣಿಕೆ ಬೇಕಂದ್ರೂ ನಾವು ತರಬೇತಿ ಕೊಡಬಹುದು. ಅಂದ್ರೆ ನಿಮ್ಮ ರೈತರಿಗೆ ಏನು ಬೇಕಾಗಿರುತ್ತಲ್ಲ ಆ ವಿಷಯವನ್ನ ನಿಮಗೆ ಮುಟ್ಟಿಸ್ತಕ್ಕಂತ ಕೆಲಸವನ್ನ ನಾವು ಎಲ್ಲಾ ಕೇಂದ್ರಗಳು ಮಾಡ್ತಾ ಇದ್ದೇವೆ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೀವಿ. ನೆಗಳೂರವರೇ, ತಾವು ಬಹಳ ಒಳ್ಳೆ ವಿಚಾರಗಳನ್ನು ಹೇಳಿದ್ರಿ. ನಮ್ಮ ರೈತರಿಗೆ ಯಾವ ರೀತಿಯಾದಂತಹ ಒಂದು ಸೌಲಭ್ಯ ಕೇಂದ್ರದಿಂದ ಸಿಗ್ತಾ ಇದೆ ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಯಾವ ರೀತಿಯಾದಂತಹ ಬೆಳವಣಿಗೆಗಳು ಕೇಂದ್ರದೊಳಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ತಾವು ಹೇಳಿದ್ರಿ. ಈಗ ನಮ್ಮ ಇಂಡಿ ತಾಲೂಕಿನ ರೈತರು ಈ ಒಂದು ಕೇಂದ್ರದ ಉಪಯೋಗವನ್ನ ಎಷ್ಟು ಪ್ರಮಾಣದೊಳಗೆ ಪಡ್ಕೊಳ್ತಾ ಇದ್ದಾರೆ, ಇನ್ನು ಮುಂದಿನ ದಿನಗಳಲ್ಲಿ ಈ ಚಳಚಣ್ ಹೇಳಿದ್ರಿ, ಅಲ್ಮೇಲ್ ಹೇಳಿದ್ರಿ, ಸಿಂದಿಗಿ, ಈ ಎಲ್ಲ ತಾಲೂಕುಗಳ ರೈತರು ಈ ಒಂದು ಕೇಂದ್ರದ ಜೊತೆಗೆ ಯಾವ ರೀತಿಯಾದಂತಹ ಒಂದು ಸಂಪರ್ಕ ಇಟ್ಕೊಂಡಿದ್ದಾರೆ, ಮತ್ತು ಈ ಒಂದು ಸಂಪರ್ಕ ಅನ್ನುವಂಥದ್ದು ಏನದ, ಇದು ನಿಮ್ಮ ಒಂದು ಅನುಭವದೊಳಗೆ ಪ್ರತಿ ವರ್ಷ ಹೆಚ್ಚು ಆಗ್ತಾ ಇದೇನೋ ಹ್ಯಾಂಗ, ಈ ಬಗ್ಗೆ ತಾವು ಏನಾದರೂ ಹೇಳ್ಬೋದು? ಅಗತ್ಯವಾಗಿ ಸರ್, ರೈತರು ನಾನು ಸುಮಾರು ಬಂದಿಲ್ಲ, 5ನೇ ವರ್ಷ ಆಯಿತು, ರೈತರಿಗೆ ಬಹಳ ಖುಷಿಯಾಗಿದ್ದಾರೆ. ಇಲ್ಲ ಸರ್, ನಾವು ಇದಕ್ಕಿಂತ ಮೊದಲು ಏನಾದರೂ ಮಾಹಿತಿ ಬೇಕಿತ್ತಪ್ಪ ಅಂದ್ರೆ ನಾವು ಹಿಟ್ಟಳ್ಳಿ ಪಾರ್ಕ್ ಹೋಗಿತ್ತು, ದೂರ ಆಗ್ತಾ ಇತ್ತು, ಈ ಕೇಂದ್ರವಾಗಿ ಬಹಳಷ್ಟು ನಮಗೆ ಉಪಯೋಗ ಆಗಿದೆ. ಆಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ವಿಜ್ಞಾನಿಗಳು ಬಹಳಷ್ಟು ರೈತರ ಪ್ರೇಮಿಗಳಾಗಿದ್ದೀರಿ, ಬಹಳ ಹಚ್ಕೊತಾ ಇದ್ದೀರಿ, ನಮಗೆ ಬಹಳಷ್ಟು ಸಲಹೆಗಳು ನಿಮ್ದು ಸಿಗ್ತಾ ಇದಾವೆ. ಈ ತರ ಒಂದು ಅನುಕೂಲ ಇದೆ ಅಂತ ನಮ್ಗೆ ಗೊತ್ತಿದ್ದಿಲ್ಲ. ಈ ಕೃಷಿ ವಿಜ್ಞಾನಕ್ಕೆ ರೈತಕ್ಕೆ ಅದಕ್ಕೆ ಕಾರಣರಾಗಿರ್ತಕ್ಕಂಥ ಎಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳ್ತೇವೆ ಅಂತ ಇಷ್ಟಪಡ್ತಾ ಇದ್ರು. ಮೊದಲಿಗೆ ಇದು 10-2 ಏನ್ ಮಾಡ್ತಾರೆ, ಕೇವಲ ಇಂಡಿ ಭಾಗದಿಂದ ಅಷ್ಟೇ ಬರ್ತಾ ಇದ್ರು. ನಾವು ಏನೇ ತರಬೇತಿ ಮಾಡ್ಬೇಕಂದ್ರೂ ಪೇಪರ್ಲ್ಲಿ ಕೊಡ್ತೀವಿ, ಮತ್ತೆ ವಾಟ್ಸ್ಆಪ್ ಗ್ರೂಪ್ ಮಾಡಿದ್ವಿ ಸರ್, ನಾವು ಬಹಳಷ್ಟು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ವಿ. ಅದನ್ನೇ ಯಾರ ರೈತರು ಬರ್ತಾರೆ, ರೈತರು ಬಂದಲ್ಲಿ ನಾವು ಇಲ್ಲಿ ನೋಂದಣಿ ಮಾಡ್ಕೊಂಡ್ಬಿಡ್ತೀವಿ. ನೋಂದಣಿ ಮಾಡೋದೇನಪ್ಪ ಅಂದ್ರೆ ಒಂದು ಮೆಸೇಜ್ ಕಳಿಸ್ತಿರ್ತಾರೆ, ಎಂ ಕಿಸಾನ್ ಅಂತ ಒಂದು ಮೆಸೇಜ್ ಪೋರ್ಟಲ್ ಇದೆ. ಅದ್ರಲ್ಲಿ ಸುಮಾರು ಈಗ ನಮ್ಗೆ ಒಂದು 2-3 ಸಾವಿರ ಜನ ಎನ್ರೋಲ್ ಮಾಡಿದ್ದಾರೆ. ಏನೇ ತರಬೇತಿ ಇರಲಿ ಅಥವಾ ಯಾವುದೇ ಒಂದು ನಾವು ಒಂದು ಮೆಸೇಜ್ ಕೊಡ್ತಾ ಇರ್ತೀವಿ, ಡೈಲಿ ಒಂದು ಮೆಸೇಜ್ ಕೊಡ್ತಾ ಇರ್ತೀವಿ, ರೋಗದ ಬಗ್ಗೆ ಇರ್ಬೋದು, ಕೀಟದ ಬಗ್ಗೆ ಇರ್ಬೋದು, ತಳಿಗಳ ಬಗ್ಗೆ ಇರ್ಬೋದು, ಅಥವಾ ಹೈನುಗಾರಿಕೆ ಬಗ್ಗೆ ಇರ್ಬೋದು, ಏನೇ ಇದ್ನಪ್ಪ ಅಂದ್ರೆ ನಾವು ಮೆಸೇಜ್ ಮಾಡ್ತೀವಿ. ಅದಕ್ಕೆ ಮತ್ತೆ ತಿರುಗಿ ಅವರು ವಾಪಸ್ ರಿಪ್ಲೈ ಮಾಡಿದ್ರು, ತುಂಬಾ ಖುಷಿ ಆಯ್ತು ನಮಗೆ, ನಾವೆಲ್ಲ ಎನ್ರೋಲ್ ಆಗಿದ್ದೀವಿ, ನಿಮ್ಗೆ ಏನೇ ಕಾರ್ಯಕ್ರಮ ನಡೆದಪ್ಪ ಅಂದ್ರೆ ನಮ್ಗೆ ಬರ್ತಾ ಇರ್ತೇವೆ ಅಂತೇಳಿ ವಿಶೇಷವಾಗಿ ಯಾವುದೇ ತರಬೇತಿ ಮಾಡಿದ್ರೆ ನಾವು ಪೇಪರ್ನ ಕೊಡ್ತೀವಿ. ಜೊತೆಗೆ ಏನಪ್ಪ ಅಂದ್ರೆ ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸಹ ಹಾಕ್ತಾ ಇರ್ತೇವೆ. ಇದಲ್ಲದೆ ಮತ್ತೆ ಇತ್ತೀಚೆಗೆ ಏನಪ್ಪ ಅಂದ್ರೆ ಕೊರೋನಾ ಬಂದಕ್ಕೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಬಹಳಷ್ಟು ಆನ್ಲೈನ್ ತರಬೇತಿ ನಡೀತಾ ಇದ್ದು, ಹಾಗಾಗಿ ಬೇರೆ ಎಲ್ಲಾದರೂ ಆಗ್ತಾ ಇದ್ನಪ್ಪ ಅಂದ್ರೆ ಅವು ನಮಗೆ ವಾಟ್ಸ್ಆಪ್ ಗ್ರೂಪ್ ಬರ್ತಾ ಇದ್ದು, ಅವನ ತಿರುಗಿ ನಾವೇನಪ್ಪ ಅಂದ್ರೆ ರೈತರಿಗೆ ನಾವು ಕಳಿಸ್ತಾ ಇದ್ವಿ. ರೈತರು ಅಲ್ಲಿ ಏನಪ್ಪ ಅಂದ್ರೆ ಆ ತರಬೇತಿ ಸಹ ಏನಪ್ಪಾ ಅಂತಂದ್ರೆ ಅವರು ಲಾಭವನ್ನು ತಗೊಂತಕ್ಕಂಥದ್ರು. ವಿಶೇಷವಾಗಿ ಹೇಳ್ಬೇಕಂದ್ರೆ ಸಿಂದಗಿ, ಇಂಡಿ, ಚರ್ಚನ ಸದ್ಯದಲ್ಲಿ ಹೇಳ್ಬೇಕಂತಂದ್ರೆ ಆಲ್ಮೇಲೆ ಎಲ್ಲ ಐದು ತಾಲೂಕಿನ ರೈತರು ಬಹಳಷ್ಟು ಉಪಯೋಗನ ತಗೋತಾ ಇದ್ದಾರೆ. ನಮಗೆ ಪ್ರತಿ ವರ್ಷ ಭಾರತ ಸರ್ಕಾರದಿಂದ ಇಂತಿಷ್ಟು ಹಳ್ಳಿಯನ್ನು ಆಯ್ಕೆ ಮಾಡಿಕೊಂಡು ನೀವು ಅವರಿಗೆ ಈ ತರ ಪ್ರಾತ್ಯಕ್ಷಿಕೆ ಮಾಡಬೇಕು ಅಂತ ಹೇಳ್ತಾರೆ. ನಾವು ಕೊಟ್ಟ ಯೋಜನೆ ಅವ್ರು ನಮಗೆ ಕೊಡ್ತಾ ಇದ್ದಾರೆ. ನಾವು ಇಲ್ಲೆಲ್ಲ ಸರ್ವೆ ಮಾಡಿ ಯಾವ ಊರಲ್ಲಿ ಅಥವಾ ನಾವು ಆಯ್ಕೆ ಮಾಡ್ಕೊಂಡ ಹಳ್ಳಿಗಳಲ್ಲಿ ಏನು ಸಮಸ್ಯೆ ಇದೆ, ಯಾವ ಬೆಳೆಯಲ್ಲಿ ಏನು ಸಮಸ್ಯೆ ಇದೆ, ಅದಕ್ಕೆ ನಾವು ಪ್ರಪೋಸ್ ಮಾಡಿದಾಗ ಅಂತ ಕೊಡ್ತಾರೆ. ನಾವು ಅಲ್ಲೇ ಆ ರೈತರ ಹೊಲದಲ್ಲೇ ನಾವು ಹಾಕಿ ಆ ಪ್ರತಿಕ್ಷಣೆ ಮಾಡ್ತೀವಿ. ರೈತರು ಬಹಳಷ್ಟು ಖುಷಿಯಾಗಿದ್ದಾರೆ. ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಈ ತೊಗರಿಲ್ಲಾಯ್ತು, ಆಮೇಲೆ ಈ ಕಡೆ ಏನಪ್ಪ ಸದಕ, ವಿಶೇಷವಾಗಿ ಡೈಕೋಕೋ ಮೀಟ್ ಅಂತ ಹೇಳ್ತೀವಿ ಅಥವಾ ಸದಕ ಅಂತಿದ್ರ, ಅದನ್ನ ಆಕ್ಚುಲಿ ಅವ್ರು ಬೆಳೀತಾ ಇದ್ದು ಬಹಳಷ್ಟು ಹಳೆ ತಳಿ, ಎತ್ತರ ಅಳಿತ್ತು, ಗಿಡ್ಡು ಬೀಳ್ತಕ್ಕಂಥ ತಳಿತ್ತು. ನಾವು ಅದನ್ನ ರಿಪ್ಲೇಸ್ ಮಾಡಿ ಈಗ ಅಂದ್ರೆ ಡಿಡಿಕೆ 102 ಅಂತ ಬಂದೆ, ಬಹಳಷ್ಟು ಪಾಪ್ಯುಲರ್ ಆಗ್ತಾ ಇದೆ. ಅದೇ ರೀತಿಗೆ ಮೇನ್ ಬೆಳೆ ಹೇಳ್ಬೇಕಂತಂದ್ರೆ ಕೋಪಾಯ ಅಂತ ಬಂದೆ, ಅದಷ್ಟು ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದೆ. ಇನ್ನು ನಮ್ಮ ತೋಟಗಾರಿಕೆ ವಿಶೇಷ ಹೇಳ್ಬೇಕಂದ್ರೆ ಈ ಲಿಂಬು ಸ್ಪೆಷಲ್ ಇಂಟ್ರೊಡ್ಯೂಸ್ ಮಾಡಿದರೆ, ಬಾರ್ ಮ್ಯಾನೇಜ್ಮೆಂಟ್ ಅಂತ ಲಿಂಬೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದರೆ, ಆಮೇಲೆ ಗ್ರೇಪ್ ಸ್ಪೆಷಲ್ ಅಂತೇಳಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದನ್ನು ರೈತರು ಏನಪ್ಪಾ ಅಂದ್ರೆ ಬಹಳಷ್ಟು ಖುಷಿಯಾಗಿದ್ದಾರೆ. ಮತ್ತೆ ಇನ್ನೂ ಬೇಡಿಕೆ ಬರ್ತಾ ಇದೆ. ಮತ್ತೆ ನಮ್ಮ ರೋಗದಿಂದ ಬಹಳಷ್ಟು ಕೆಲವೊಂದು ಪಡಗಳು ಹೋಗಿರ್ತಕ್ಕಂಥ ಸಹ ಏನಪ್ಪಾ ಅಂದ್ರೆ ಮತ್ತೆ ರಿಜ್ಯೂನೇಟ್ ಆಗಿ ಮತ್ತೆ ಚೆನ್ನಾಗಿ ರಿಕವರಿ ಆಗಿ ಈಗ ಸದ್ಯ ಚಲೋ ಇರತಕ್ಕಂಥ ತೋಟಗಳು ಇದಾವೆ. ಹಿಂಗಾಗಿ ರೈತರು ವಿಶೇಷವಾಗಿ ಕೃಷಿ ವಿಜ್ಞಾನ ಕೇಂದ್ರ ಇಂಡಿ ಬಗ್ಗೆ ಬಹಳಷ್ಟು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ. ಅದು ನಮಗೂ ಖುಷಿ ಇದೆ. ಇನ್ನೂ ನಮ್ಮ ಕೈಲಿ ಆದಷ್ಟು ನಾವು ಅವರಿಗೆ ಸಹಾಯ ಮಾಡ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ವಿಶೇಷವಾಗಿ ರೈತರ ಸಮಸ್ಯೆಗಳು ಏನದಾವ, ಫೀಲ್ಡ್ ನೊಳಗೆ ಬರುವಂತಹ ಕ್ಷೇತ್ರದೊಳಗೆ ಬರುವಂತಹ ಸಮಸ್ಯೆಗಳು, ಮತ್ತೆ ಅವರಿಗೆ ಯಾವ್ದು ತಂತ್ರಜ್ಞಾನ ಬೇಕು ಅದರ ಮೇಲೆ ತಾವು ಕೇಂದ್ರೀಕರಣ ಮಾಡಿ ಸಂಶೋಧನೆಯನ್ನು ಮಾಡ್ತಾ ಇದ್ದೀರಿ? ಹೌದು, ನಾವೇನ್ ಮಾಡ್ತಾ ಇದ್ವಿ, ಇದು ವಿಶೇಷವಾಗಿ ಏನಂತ ಸರ್, ಇವು ಲೊಕೇಶನ್ ಸ್ಪೆಸಿಫಿಕ್ ಅಂತ ಹೇಳ್ತಾರೆ. ರೈತರಿಗೆ ಏನ್ ಬೇಕು, ಯಾವ ಸಮಸ್ಯೆ ಜಾಸ್ತಿ ಇದೆಲ್ಲ ಆ ಸಮಸ್ಯೆ ಬಗ್ಗೆ ನಾವೇನಪ್ಪ ಒಂದು ಒತ್ತು ಕೊಟ್ಟು ಅದಕ್ಕೂ ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನ ರೈತರ ಹೊರದಲ್ಲಿ ನಾವೇನಪ್ಪ ಅಂತಂದ್ರೆ ಪ್ರಯೋಗ ಮಾಡ್ತಾ ಇರ್ತೇವೆ. ಮತ್ತೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಕೃಷಿ ಪರಿಕರಗಳನ್ನ ನಾವು ಇಲ್ಲೇ ಆದಷ್ಟು ತಯಾರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಹಾಗಾಗಿ ರೈತರಿಗೆ ಏನಪ್ಪ ಅಂದ್ರೆ ಬಹಳಷ್ಟು ತುಂಬಾ ಖುಷಿಯಾಗಿದ್ದಾರೆ. ಕೆಲವೊಂದು ನಾವು ಮಾಡದೆ ಇರ್ತಕ್ಕಂಥವನ್ನ ಎಲ್ಲಿ ಸಿಗುತ್ತೆ ಅಲ್ಲಿ ತರಿಸಿಕೊಡೋ ವ್ಯವಸ್ಥೆ ಮಾಡ್ತೇವೆ. ವಿಶೇಷವಾಗಿ ಹೇಳಬೇಕಂದ್ರೆ IHR ಇಂದ ಏನಾದ್ರು ಬೇಕಂದ್ರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ IHR ಬೆಂಗಳೂರಲ್ಲಿದೆ, ಅಲ್ಲಿಂದ ಏನಾದ್ರೂ ತರಕಾರಿ ಬೀಜಗಳು ಬೇಕಾದ್ರೆ ಅಥವಾ ಲಿಂಬೆ ಸ್ಪೆಷಲ್ ಬೇಕಂದ್ರೆ ಅಥವಾ ಅರ್ಕಾ ಮೈಕ್ರೋ ಕನ್ಸೋರ್ಷಿಯಂ ಬೇಕಂದ್ರೆ ತರಿಸಿಕೊಡೋ ವ್ಯವಸ್ಥೆ ಮಾಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಸಿಗದೇ ಇರತಕ್ಕಂಥ ಹುಲ್ಲಿನ ಬೆಳೆಗಳನ್ನ ತರಿಸಿಕೊಳ್ಳಿಕ್ಕೆ ನಾವು ಬೇರೆ ಕಡೆ ತರಿಸಿಕೊಳ್ಳೋ ವ್ಯವಸ್ಥೆ ಮಾಡ್ತೀವಿ. ರೈತರಿಗೆ ಏನ್ ಬೇಕು, ಬೀಜ ಇಲ್ಲಿ ಸಿಗಲ್ಲ ಗುಲ್ಬರ್ಗ ಸಿಗುತ್ತೆ ಗುಲ್ಬರ್ಗ ತರಿಸಿಕೊಡ್ತೀವಿ, ರಾಯಚೂರು ಸಿಗುತ್ತೆ ರಾಯಚೂರು ತರಿಸಿಕೊಡ್ತೀವಿ. ಒಂದೇ ಅವ್ರಿಗೆ ನಾವು ಕೀಮತ್ ಹೇಳ್ತೀನಿ, ನಮಗೊಂದು 15 ದಿವಸ ಬಂದ್ ಹೇಳಿ ನೀವು, ಒಂದು 15 ದಿವಸ ಬಂದ್ ಹೇಳಿ ಅಂದ್ರೆ ದಾಡು ಸಿಕ್ಕನಪ್ಪರ ನಮ್ಮ ಗಾಡಿ ಹೋಗಿರುತ್ತೆ, ನಾವು ಅಲ್ಲಿ ತಗೊಂಬಲಿಕ್ಕೆ ಅನುಕೂಲ ಆಗುತ್ತೆ. ನಾ ರಾಯಚೂರು ಸಿಗುತ್ತೆ ರಾಯಚೂರ್ನ ಅಲ್ಲಿ ಸಂಬಂಧಪಟ್ಟರಿಗೆ ಹೇಳಿ ಅವ್ರು ವೇರ್ ಹಾಕ್ಬೇಕಂದ್ರೆ ಒಂದು ವಾರ ಆಗುತ್ತೆ. ನಿಮ್ಗೆ ಏನೇ ಬೇಕಂದ್ರೆ ತರಿಸಿಕೊಡ್ತೀವಿ. ನಮಗೊಂದು ವಾರ 15 ದಿವಸ ಬಂದ್ ಹೇಳಿದ್ನಪ್ಪ ಅಂತಂದ್ರೆ ಆ ಎಲ್ಲಾ ಕೃಷಿ ಪರಿಕರಗಳನ್ನು ಒದಗಿಸಿಕೊಳ್ಳಿಕ್ಕೆ ನಾವು ಸಿದ್ಧರಿದ್ದೇವೆ. ಈಗ ನಾವು ನೋಡ್ತಾ ಇದೀವಿ ರೈತರಲ್ಲಿ ಕೂಡ ಸಾಕಷ್ಟು ಪ್ರಗತಿಪರ ಮನೋಭಾವದವರಿದ್ದಾರೆ, ಸಂಶೋಧನಾ ಬುದ್ಧಿಯವರಿದ್ದಾರೆ, ಚಿಕಿತ್ಸಕ ಬುದ್ಧಿಯವರಿದ್ದಾರೆ. ತಮಗೆ ಏನ್ ಬೇಕು ಅನ್ನುವಂತಹ ಪರಿಕರಗಳನ್ನ ತಾವೇ ಸಂಶೋಧನೆ ಮಾಡಿ ಅದನ್ನ ಡಿಸೈನ್ ಮಾಡಿ ವಿನ್ಯಾಸ ಮಾಡಿ ಬಳಸುವಂತಹದನ್ನ ನಾವು ನೋಡ್ತಾ ಇದ್ದೇವೆ. ಅಂತಹ ರೈತರಿಗೆ, ಚಿಕಿತ್ಸಕ ಬುದ್ಧಿ ಇರುವಂತಹ ರೈತರಿಗೆ, ಉತ್ಸಾಹಿ ರೈತರಿಗೆ ತಾವು ಸಪೋರ್ಟ್ ಮಾಡ್ತಾ ಇದ್ದೀರಿ? ಸರ್, ಅಗತ್ಯವಾಗಿ ಬಹಳ ಸಂತೋಷಕರ ವಿಷಯ. ನಾವೇನ್ ಮಾಡ್ತಾ ಇದೀವಿ, ಇಂಥ ರೈತನ ಗುರುತು ಆವಿಷ್ಕಾರ ರೈತರು ಅಂತ ಗುರುತು ಮಾಡ್ತಾ ಇದ್ರು. ಈ ಗುರುತು ಮಾಡಿದ್ ಮಾಡ್ತಂದ್ರೆ ಅವ್ರದ್ದು ಏನ್ ಮಾಡಿದ್ರೆ ಎಲ್ಲ ಅವ್ರದ್ದು ರೈಟ್ ಅಪ್ ತಗೋತೀವಿ ಅಂದ್ರೆ ಬರ್ದು ಕೊಡಿ ಏನ್ ಮಾಡಿದ್ರೆ ಅಂತೇಳಿ. ಇವನ್ನ ಅವ್ರಿಗೆ ಇನ್ನೊಂದು ಸ್ವಲ್ಪ ಉತ್ತೇಜನ ಆಗಲಿ ಅಂತಂದೇಳಿ ಎಲ್ಲೆಲ್ಲಿ ಕೃಷಿ ಮೇಳಗಳು ಆಗ್ತಿರ್ತವೆ ಅಥವಾ ಎಲ್ಲಿ ಪ್ರಶಸ್ತಿ ಸಿಗ್ತಾ ಇದಾವೆ, ಈಗ ನಮ್ಮ ಕೃಷಿ ವಿಷಯದಲ್ಲಿ ಧಾರವಾಡ ಇರಬಹುದು, ರಾಯಚೂರು ಇರಬಹುದು, ಬಾಗಲಕೋಟೆ ಇರಬಹುದು, ಬೆಂಗಳೂರು ಇರಬಹುದು, ಎಲ್ಲಿಗೆ ಸಾಧ್ಯ ಆಗುತ್ತೆ ಅಲ್ಲಿಗೆ. ಮತ್ತೆ ಆತ್ಮಯೋಜನೆ ಐತಿ, ಅದೆಲ್ಲ ಆದ್ನಪ್ಪ ಅದರಲ್ಲಿ ಯಾರು ಕೊಡ್ತಾರೆ? ಮೊನ್ನೆ ಇಲ್ಲಿ ಕೆಲವೊಂದು ನಮಗೆ ಏನಂತಾರೆ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತರು ಅಂತ ಇದ್ರು. ಸೊ ಅಂತಲ್ಲಿ ಯಾವ್ಯಾವ ಸಂಸ್ಥೆಗಳು ಪ್ರಶಸ್ತಿ ಕೊಡ್ತಾರೆ ಅಲ್ಲಿಗೆ ಅವರ ಹೆಸರನ್ನ ಶಿಫಾರಸು ಮಾಡ್ತೇವೆ. ಅವ್ರು ಏನ್ ಆವಿಷ್ಕಾರ ಮಾಡಿದರೆ ಅದರಿಂದ ಏನು ಉಪಯೋಗ ಆಗ್ತದೆ ಅಂದ್ರೆ ರೈಟ್ ಅಪ್ ಬರೆದು ಆಯಾ ಸಂಸ್ಥೆಗಳು ಕಳಿಸಿದಪ್ಪ ಅಂದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಅವ್ರನ್ನ ಗುರುತಿಸಿ ಅವರು ಅವಾರ್ಡ್ ಅನ್ನು ಕೊಡ್ತಾ ಇದ್ರೆ ಅವ್ರ ಮತ್ತೊಟ್ಟು ಖುಷಿಯಾಗಿ ಇನ್ನೂ ಮುಂದೆ ಆವಿಷ್ಕಾರ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಈ ತರ ವಿಚಾರ ಮಾಡ್ತಾ ಇದ್ದೀವಿ ಸರ್ ನಾವು. ಒಳ್ಳೇದು ಡಾಕ್ಟರ್ ನೆಗಳೂರವರೇ, ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಂಬರ್ ಕೊಡ್ತೀರಿ? ಅಗತ್ಯವಾಗಿ ಸರ್, ದಯಮಾಡಿ ನನ್ನ ನಂಬರ್ ಬರ್ಕೊಳ್ಳಿ. 9448935320. ಹೆಚ್ಚಿನ ಮಾಹಿತಿಗಾಗಿ ತಾವು ಯಾವಾಗ ಬೇಕಾದ್ರೂ ಈ ನಂಬರ್ಗೆ ಕರೆ ಮಾಡಬಹುದು. ನಾನು ನಿಮ್ಮ ಸೇವೆ ಮಾಡಲಿಕ್ಕೆ ಸಾಧ್ಯತೆ ಅಂತ ಹೇಳಿಕ್ಕೆ ಇಷ್ಟಪಡ್ತಿದ್ದೀನಿ. ಧನ್ಯವಾದಗಳು. ಆತ್ಮೀಯರೇ, ಡಾಕ್ಟರ್ ನೆಗಳೂರ್ ಅವರ ನಂಬರ್ ಅನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9448495320 ಈ ನಂಬರ್ ಅನ್ನು ಸಂಪರ್ಕ ಮಾಡಿ ತಾವು ಯಾವುದೇ ವಿಚಾರವನ್ನ, ಕೃಷಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರವನ್ನ ತಾವು ಅವರಿಗೆ ಕೇಳಬಹುದು. ಒಳ್ಳೇದು ಡಾಕ್ಟರ್ ಅರವಿಂದ್ ನೆಗಳೂರವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಇಂಡಿ ಕೃಷಿ ವಿಜ್ಞಾನ ಕೇಂದ್ರ ಯಾವ ರೀತಿ ರೈತ ಸ್ನೇಹಿಯಾಗಿ ಕಳೆದ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ, ಮತ್ತು ಮುಂದೆ ಯಾವ ರೀತಿ ಬೆಳವಣಿಗೆಗಳಿಗೆ ಸ್ಪಂದಿಸಿ, ಮತ್ತು ರೈತರಿಗೆ ಅವರ ಅನುಕೂಲಕ್ಕೆ ತಕ್ಕಂತೆ ಯಾವ ರೀತಿ ತಮ್ಮ ಕೆಲಸ ಕಾರ್ಯಗಳನ್ನು ಬದಲಾವಣೆ ಮಾಡಿಕೊಳ್ಳುವುದಾಗಲಿ ಅಥವಾ ಹಮ್ಮಿಕೊಳ್ಳುವುದಾಗಲಿ ಮಾಡಬಹುದಾಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ. ನಮ್ಮ ಎಲ್ಲ ರೈತ ಬಾಂಧವರಿಗೆ, ಈ ಭಾಗದ ರೈತರೇನಿದ್ದಾರೆ ಅವರಿಗೆ ಈ ಕೇಂದ್ರದಿಂದ ಇನ್ನೂ ಹೆಚ್ಚಿನ ಸೌಲಭ್ಯಗಳು ಸಿಕ್ಕು ಅವರ ಬಾಳು ಬೆಳಗಲಿ ಅಂತ ಹೇಳಿ ಹಾರೈಸ್ತಾ, ಇವತ್ತು ನಮ್ಮ ಜೊತೆಗೆ ಸಮ ನಮಸ್ಕಾರ, ಧನ್ಯವಾದಗಳು ಸರ್. ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800120449 ಕರೆ ಮಾಡಿ. ರಾಮಕೃಷ್ಣ ಅವರೇ, ಹೇಳಿ. ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ಗೆ ಯಾಕೆ ಕಡಿಮೆ ಬೆಲೆದು ನಡೆಯುತ್ತಿಲ್ವಾ? ಓ, ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೆನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬೆಳೆ ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ, ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಮಣಿ ಹಳದಿಯ ದಾರ, ಮನಸ್ಸಿನ ಹತ್ತಿರ ಇದರ ಜಾಗ. ಪ್ರೀತಿಯ ಹುಂಕಾರ, ಸಂಬಂಧಗಳ ಜೈಕಾರ, ಸುವರ್ಣ ಸ್ಪರ್ಶದ ಭಾವಾಲಂಕಾರ. ಪಿಎನ್ಜಿ ಪ್ರಸ್ತುತಪಡಿಸುತ್ತಿದೆ ಮಂಗಳಸೂತ್ರದ ವಿನ್ಯಾಸಗಳ ಮೇಲೆ ಶೇಕಡ 30% ರಿಯಾಯಿತಿ. ಇದೇ June 25 July 25 ಮಾತ್ರ. ಮೆಸೇಜ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲರ್ಸ್. ನಿಯಮಗಳು ಅನ್ವಯ. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ, ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಕಪ್ಪು ಮಣಿ ಹಳದಿಯ ದಾರ, ಮನಸ್ಸಿನ ಹತ್ತಿರ ಇದರ ಜಾಗ. ಪ್ರೀತಿಯ ಹುಂಕಾರ, ಸಂಬಂಧಗಳ ಜೈಕಾರ, ಸುವರ್ಣ ಸ್ಪರ್ಶದ ಭಾವಾಲಂಕಾರ. ಪಿಎನ್ಜಿ ಪ್ರಸ್ತುತಪಡಿಸುತ್ತಿದೆ ಮಂಗಳಸೂತ್ರದ ವಿನ್ಯಾಸಗಳ ಮೇಲೆ ಶೇಕಡ 30% ರಿಯಾಯಿತಿ. ಇದೇ June 25 July 25 ಮಾತ್ರ. ಮೆಸೇಜ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲರ್ಸ್. ನಿಯಮಗಳು ಅನ್ವಯ. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ, ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ತಜ್ಞ ವಾಣಿ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಕಲ್ಲಂಗಡಿ ಬೆಳೆಯನ್ನು ಸಂರಕ್ಷಣೆ ಮಾಡೋದ್ರ ಕಡೆ ವಿಚಾರ ಮಾಡೋಣ. ಕಲ್ಲಂಗಡಿಗೆ ಬರುವಂತಹ ರೋಗಗಳ ಬಗ್ಗೆ ಇವತ್ತು ನಾವು ಮಾಹಿತಿ ಮಾಡಿಕೊಳ್ಳೋಣ. ಯಾವ ರೋಗಗಳು ಬರ್ತಾವೆ ಮತ್ತು ಅವುಗಳನ್ನು ಯಾವ ರೀತಿ ನಾವು ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಈಗ ನಾವು ಇಂಡಿ ಒಳಗೆ ಇರುವಂತಹ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಸೈಯದ ಸಮೀನಾ ಅಂಜುಮ್ ಅವರಿಂದ ಮಾಹಿತಿ ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಸೈಯದ್ ಅವರೇ. ನಮಸ್ಕಾರ ಸರ್, ಎಲ್ಲ ರೈತ ಬಂಧುವರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸೈಯದ ಸಮೀನಾ ಅಂಜುಮ್, ವಿಜ್ಞಾನಿ ಸಸ್ಯರೋಗಶಾಸ್ತ್ರ. ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾನು ಕಲ್ಲಂಗಡಿಯಲ್ಲಿ ಬರುವಂತಹ ಪ್ರಮುಖ ರೋಗಗಳ ಬಗ್ಗೆ ನಾನು ಮಾತಾಡಕ್ ಇಷ್ಟಪಡ್ತೀನಿ. ನಾವು ಕಲ್ಲಂಗಡಿ ಬೆಳೆಗೆ ಬಂದ್ವಪ್ಪ ಅಂತ ಅಂದ್ರೆ ಇದಕ್ಕೆ ನಾವು ಬಚ್ಚಲ್ಗಾಯಿ ಅಥವಾ ವಾಟರ್ ಮೆಲನ್ ಬೇರೆ ಬೇರೆ ಹೆಸರಿಂದ ನಾವು ಇದನ್ನ ಕರಿತಾ ಇರ್ತೀವಿ. ಈ ಒಂದು ಬೆಳೆ ಏನಿದೆ, ಕುಕುರ್ಬಿಟೇಸಿಯೇ ಅನ್ನೋ ಒಂದು ಕುಟುಂಬಕ್ಕೆ ಸೇರಿರುವಂತಹ ಒಂದು ಹಣ್ಣಿನ ಬಳ್ಳಿಯಾಗಿದೆ ಇದು ಒಂದು. ಮತ್ತೆ ಇದು ಬೇಸಿಗೆ ಕಾಲದಲ್ಲಿ ಬೆಳೆಯುವಂತಹ ಒಂದು ಮುಖ್ಯವಾದ ಬೆಳೆ ಇದು. ಈ ಬೆಳೆಗೆ ಹೆಚ್ಚಿನ ಉಷ್ಣಹವೇ ಇರುವ ವಾತಾವರಣ ಸೂಕ್ತವಾಗಿರುತ್ತೆ. ಯಾಕಪ್ಪ ಅಂತ ಅಂದ್ರೆ ಕಾಯಿ ಹಣ್ಣಾಗುವಾಗ ಒಣ ಹವೆ ಇದ್ರೆ ಸಕ್ಕರೆ ಅಂಶ ಹೆಚ್ಚಾಗ್ತಾ ಹೋಗುತ್ತೆ. ಹಂಗಾಗಿ ಇದಕ್ಕೆ ಒಣ ಹವೆ ಸೂಕ್ತ. ಈ ಒಂದು ಬೆಳೆ ಮುಖ್ಯವಾಗಿ ನೆಲದಲ್ಲಿ ಬಳ್ಳಿಯಂತೆ ಹಬ್ಬುತ್ತದೆ. ಆದ್ದರಿಂದ ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಗೋಡು ಮಣ್ಣು ಇದಕ್ಕೆ ತುಂಬಾ ಸೂಕ್ತ. ಮತ್ತೆ ಇದು ಹೆಚ್ಚು ಹುಳಿ ಮತ್ತು ಕ್ಷಾರ ಹೊಂದಿದ ಮಣ್ಣಿತ್ತಪ್ಪ ಅಂತಂದ್ರೆ ಅದು ಸೂಕ್ತವಾಗೋದಿಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದು ಬಹುತೇಕ ಎಲ್ಲ ಪ್ರದೇಶಗಳಲ್ಲೂ ಈ ಬೆಳೆಯನ್ನು ಅಧಿಕ ಪ್ರಮಾಣದಲ್ಲಿ ಬೆಳೀತಾ ಇರ್ತಾರೆ. ಅದರಲ್ಲೂ ಮುಖ್ಯವಾಗಿ ಬೇಸಿಗೆ ಕಾಲದಲ್ಲಿ ಬೆಳೀತಾ ಇರುವಂತಹ ಇದು ಒಂದು ಬೆಳೆ. ಬೇರೆ ಬೆಳೆಗಳಂತೆ ಈ ಬೆಳೆಗೂ ಸಹ ಹಲವಾರು ರೋಗಗಳು ಈ ಬೆಳೆಯಲ್ಲಿ ವಿವಿಧ ಹಂತದಲ್ಲಿ ಕಂಡುಬರುತ್ತೆ ಮತ್ತೆ ಅದು ಹಾನಿಯನ್ನು ಉಂಟು ಮಾಡ್ತಾ ಇರುತ್ತೆ. ಹಂಗಾಗಿ ಇಳುವರಿ ಕುಂಠಿತ ಮಾಡುತ್ತೆ. ಮುಖ್ಯವಾಗಿ ಬರುವಂತಹ ರೋಗಗಳು ಅಂತ ಅಂದ್ರೆ ನಂಜು ರೋಗ ಅಂತ ಹೇಳ್ಬೋದು, ಚಿಬ್ಬು ರೋಗ ಅಂತ ಹೇಳ್ಬೋದು, ಬೂಜು ತುಪ್ಪಟ ರೋಗ ಅಂತ ಹೇಳ್ಬೋದು, ಬೂದಿ ರೋಗ ಅಂತ ಹೇಳ್ಬೋದು, ಮತ್ತೆ ಬಾಡು ರೋಗ ಸಹ ಇದರಲ್ಲಿ ನಾವು ನೋಡ್ತಾ ಇರ್ತೀವಿ. ಮುಖ್ಯವಾಗಿ ಹೇಳಬೇಕು ಅಂತ ಅಂದ್ರೆ ಸುಳಿ ನಂಜು ರೋಗ ಅಂತ ಬರುತ್ತೆ. ಅದು ಮುಖ್ಯವಾಗಿ ಈಗ ಬೇಸಿಗೆ ಸಮಯದಲ್ಲಿ ಬರುವಂತಹ ಒಂದು ಜಾಸ್ತಿ ಪ್ರಮಾಣದಲ್ಲಿ ಹೆಚ್ಚಾಗಿ ಕಂಡು ಬರುವಂತಹ ಇದು ಒಂದು ರೋಗ. ಈ ರೋಗದ ಒಂದು ಲಕ್ಷಣಗಳು ಏನಪ್ಪ ಅಂತ ಅಂದ್ರೆ ತುದಿಯ ಎಲೆಗಳು ಏನಿರ್ತವೆ ಅವು ಮುದುಡ್ಕೊಂಡಿರ್ತವೆ, ಕರಾಳವಾಗಿರ್ತವೆ, ಮತ್ತೆ ಅದ್ರ ಜೊತೆಗೆ ಕಾಯಿಗಳನ್ನ ನಾವು ನೋಡಿದಾಗ ಮೊಸಾಯಿಕ್ ಲಕ್ಷಣವನ್ನು ನಾವು ನೋಡಬಹುದು. ಏನು ಮೊಸಾಯಿಕ್ ಲಕ್ಷಣಗಳು ಅಂತ ಅಂದ್ರೆ ಹಳದಿ ಮತ್ತೆ ಹಸಿರು ಮಿಶ್ರಿತ ಒಂದು ಪ್ಯಾಚಸ್ ನ ನಾವು ಕಾಯಿಗಳ ಮೇಲೆ ನೋಡ್ತಾ ಇರ್ತೀವಿ. ಹಂಗಿತ್ತು ಅಂದ್ರೆ ಅದು ನಂಜು ರೋಗದ ಒಂದು ಮುಖ್ಯ ಲಕ್ಷಣಗಳಾಗಿರುತ್ತೆ. ಈ ಒಂದು ರೋಗವನ್ನು ನಾವು ತಡೆಗಟ್ಟಬೇಕು ಅಂತ ಅಂದ್ರೆ ನಾವು ಕೀಡೆಗಳನ್ನ ನಾವು ತಡೆಗಟ್ಟಬೇಕಾಗುತ್ತೆ. ನಾನು ರೈತ ಬಾಂಧವರ ಜೊತೆ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಕ್ ಇಷ್ಟಪಡ್ತೀನಿ. ಏನು ಅಂತ ಅಂದ್ರೆ ಯಾವುದೇ ತರಹದ ಕಲಂಗಡಿಯಲ್ಲಿರ್ಬೋದು ಅಥವಾ ಬೇರೆ ಬೆಳೆಗಳಿರ್ಬೋದು ನಂಜಾಣೆಯಿಂದ ಪ್ರಸಾರ ಆಗುವಂತಹ ನಂಜು ರೋಗಗಳು ಏನಿರ್ತವೆ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಹತೋಟಿ ಮಾಡೋದಕ್ಕೆ ಯಾವುದೇ ತರಹದ ಕೀಟನಾಶಕಗಳು ಯಾವುದೇ ತರಹದ ರೋಗನಾಶಕಗಳು ಮಾರ್ಕೆಟ್ ಅಲ್ಲಿ ಲಭ್ಯ ಆಗಿರಲ್ಲ. ಇದು ಒಂದ್ಸತಿ ರೋಗ ಬಂತಪ್ಪ ಅಂತ ಅಂದ್ರೆ ಇದನ್ನ ನಾವು ಕಿತ್ತು ನಾಶ ಪಡಿಸಬೇಕಾಗುತ್ತೆ. ಅದಕ್ಕೆ ಯಾವುದೇ ತರಹದ ರೋಗನಾಶಕಗಳು ಬರೋದಿಲ್ಲ. ಇನ್ನು ಒಂದಕ್ಕೊಂದು ಅದು ರೋಗವನ್ನು ಹರಡಿಸಿಕೊಂಡು ಹೋಗುತ್ತೆ. ಈ ಒಂದು ರೋಗ ಬರಬೇಕು ಅಂದ್ರೆ ಮುಖ್ಯವಾಗಿ ಕಾರಣ ಏನು ಅಂತ ಅಂದ್ರೆ ರಸ ಇರುವ ಕೀಟಗಳು, ಬಿಳಿ ನೊಣ ಇರಬಹುದು, ಥ್ರಿಪ್ಸ್ ಇರಬಹುದು ಅಥವಾ ಎಫಿಡ್ಸ್ ಇರಬಹುದು. ಕಲ್ಲಂಗಡಿ ಬೆಳೆಯಲ್ಲಿ ನಾವು ಏನಿದು ನಂಜು ರೋಗಗಳ ಲಕ್ಷಣಗಳನ್ನ ನೋಡ್ತೀವಿ ಅದು ಒಂದು ಏಫಿಡ್ ಅನ್ನೋ ಒಂದು ಕೀಟದಿಂದ ಹರಡುತ್ತೆ. ಸಣ್ಣ ಹೇನು ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತೀವಿ. ಇದು ಸಸ್ಯ ಹೇನು. ಈ ಒಂದು ಹೇನು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸಸಿ ಒಳಗಿಂದ ಒಂದು ರಸವನ್ನು ಹೀರೋದ್ ಜೊತೆಗೆ ಒಂದು ನಂಜಾಣುವನ್ನು ಸಹ ಪ್ರಸಾರ ಮಾಡುತ್ತೆ. ಒಂದ್ಸತಿ ರಂಜಾಣು ಬೆಳೆಯಲ್ಲಿ ಪ್ರಸಾರ ಆಯ್ತಪ್ಪ ಅಂತ ಅಂದ್ರೆ ಅಲ್ಲಿ ನಿಮ್ಗೆ ರೋಗದ ಲಕ್ಷಣಗಳು ಕಂಡು ಬರ್ತವೆ. ಸೊ ಇದನ್ನ ನಾವು ಹತೋಟಿ ಮಾಡಬೇಕು ಅಂತ ಅಂದ್ರೆ ಮುಖ್ಯವಾಗಿ ಈ ಸಸ್ಯ ಹೇನುಗಳನ್ನ ನಾವು ಹತೋಟಿ ಮಾಡಬೇಕಾಗುತ್ತೆ. ಇದನ್ನ ನಿರ್ವಹಣಾ ಕ್ರಮಗಳು ಅಂದ್ರೆ ಯಾವ ತರ ಮಾಡಬಹುದು, ಯಾವುದೇ ಒಂದು ನಿರ್ವಹಣಾ ಕ್ರಮನ ಒಂದು ಸ್ಟೆಪ್ ಅಲ್ಲಿ ನಾವು ಮಾಡಕ್ಕಾಗಲ್ಲ. ಅಂದ್ರೆ ಒಂದು ರಾಸಾಯನಿಕ ಒಂದು ಪದ್ಧತಿಯಿಂದ ನಾವು ಇದನ್ನ ಕಂಟ್ರೋಲ್ ಮಾಡಕ್ ಬರೋದಿಲ್ಲ. ಇದನ್ನ ಸಮಗ್ರವಾಗಿ ನಾವು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಮೊದಲಿಂದಾಗಿ ನಾವು ಏನ್ ಮಾಡಬಹುದು ಅಂತಂದ್ರೆ ಕಲ್ಲಂಗಡಿ ಬೆಳೆ ಹಾಕಿದ್ಮೇಲೆ ನಾವು ಬೇಕಿದ್ರೆ ಸುತ್ತಲೂ ಅಂದ್ರೆ ಎಲ್ಲಿ ಬೆಳೆ ಹಾಕಿರ್ತೀವಿ ಅದ್ರ ಸುತ್ತಲೂ ಒಂದು ಮೂರಿಂದ ನಾಲ್ಕು ಸಾಲಷ್ಟು ಜೋಳ ಇರ್ಬೋದು ಅಥವಾ ಗೋವಿನ ಜೋಳ ಇರ್ಬೋದು ಇಂತಹ ಉದ್ದ ಬೆಳೆಯುವಂತಹ ಬೆಳೆಗಳನ್ನ ನಾವು ಹಾಕಿದ್ರೆ ಅಲ್ಲಿ ಸಸ್ಯ ಹೇನುಗಳು ಹರಡುವಿಕೆಯನ್ನು ನಾವು ಅಲ್ಲಿ ತಡಿಬಹುದು. ಮತ್ತೆ ಅದ್ರ ಜೊತೆಗೆ ಮಾರುಕಟ್ಟೆಯಲ್ಲಿ ನಿಮಗೆ ಹಳದಿ ಅಂಟಿನ ಬಲೆಗಳು ಮತ್ತೆ ನೀಲಿ ಅಂಟಿನ ಬಲೆಗಳು ಅಂತ ಹೇಳಿ ಸಿಗ್ತಿರ್ತವೆ, ಲಭ್ಯ ಇರ್ತವೆ. ಅದನ್ನ ನಾವು ಬೆಳೆಯಲ್ಲಿ ಒಂದು ಫೂಟ್ ಎತ್ತರದಲ್ಲಿ ನಾವು ಅದನ್ನ ಹಾಕೋದ್ರಿಂದ ಅಂದ್ರೆ ಒಂದ್ ಎಕರೆ ಪ್ರದೇಶದಲ್ಲಿ 20-25 ನಾವು ಅಂಟಿನ ಬಲೆಗಳು ಹಾಕೋದ್ರಿಂದ ಅಲ್ಲಿಗೆ ಬಂದು ಅವು ಕೀಡೆಗಳು ಏನಿರ್ತವೆ ಮೆತ್ಕೋತವೆ. ಹಂಗಾಗಿ ಮುಖ್ಯ ಬೆಳೆಗೆ ಹಾನಿಯಾಗೋದು ಕಡಿಮೆ ಆಗುತ್ತೆ. ಮತ್ತೆ ಅದರ ಜೊತೆಗೆ ನಾವು ನಾಟಿ ಮಾಡೋ ಸಮಯದಲ್ಲಿ ನಾವು ಬೇವಿನ ಹಿಂಡಿಯನ್ನು ಬಳಸಬಹುದು. ಒಂದ್ ಹೆಕ್ಟೇರ್ ಪ್ರದೇಶಕ್ಕೆ ಸುಮಾರು 5 ಕ್ವಿಂಟಲ್ ಅಷ್ಟು ನಾವು ಬೇವಿನ ಹಿಂಡಿಯನ್ನು ಮಣ್ಣಿನಲ್ಲಿ ಹಾಕೋದ್ರಿಂದ ಇವು ರಸ ಇರೋ ಕೀಟಗಳ ಬಾಧೆನ ನಾವು ಕಡಿಮೆ ಮಾಡ್ಕೋಬಹುದು. ಮತ್ತೆ ಅದೇ ತರ ತಂಬಾಕುವಿನ ಕಷಾಯ ಅಂತ ಹೇಳಿ ಮಾಡ್ತಾರೆ. ಸೊ ಇದನ್ನ ನಾವು ಸಿಂಪರಣೆ ಮಾಡಿದ್ರೆ ಇದು ನಂಜು ರೋಗವನ್ನು ನಾವು ಹತೋಟಿ ಮಾಡಬಹುದು. ಬೇರೆ ಬೇರೆ ತರಹದ ರಾಸಾಯನಿಕಗಿಂತ ಇದು ಒಂದು ಹೆಚ್ಚು ಉಪಯುಕ್ತ ಅಂತ ಹೇಳಿ ತಿಳಿದು ಬಂದಿದೆ. ಇದನ್ನ ಯಾವ ರೀತಿಯಪ್ಪ ನೀವು ಮಾಡ್ತೀರಾ ಅಂತ ಅಂದ್ರೆ 1 ಕೆಜಿಯಷ್ಟು ನೀವು ತಂಬಾಕು ತಗೊಂಡು ನೀವು ಒಂದು 10 ಲೀಟರ್ ನೀರಲ್ಲಿ ಒಂದು 30 ನಿಮಿಷ ಚೆನ್ನಾಗಿ ಕುದಿಸಬೇಕಾಗುತ್ತೆ ಅದನ್ನ. ಆಮೇಲೆ ನಂತರ ಅದು 30 ಲೀಟರ್ ಅಷ್ಟು ನೀವು ದ್ರಾವಣ ಮಾಡಿಕೊಂಡು ಅದು 50 ಮಿಲಿ 1 ಲೀಟರ್ ನೀರಿಗೆ ಆದಂಗೆ ನೀವು ಸಿಂಪರಣೆ ಮಾಡಿದಾಗ ಈ ರೋಗವನ್ನು ಅಂದ್ರೆ ಅದು ಏನ್ ಹುಳ ಇದೆ ಸಸ್ಯ ಏನಿದೆ ಇದನ್ನ ನಾವು ಕಂಟ್ರೋಲ್ ಮಾಡಬಹುದು. ಮತ್ತೆ ಅದು ಅಲ್ದೇ ಬುವೇರಿಯಾ ಬ್ಯಾಸಿಯಾನ ಅಂತ ಹೇಳಿ ಒಂದು ಜೈವಿಕ ಕೀಟನಾಶಕ ಬರುತ್ತೆ, ಅದನ್ನು ಕೂಡ ನಾವು ಯೂಸ್ ಮಾಡಬಹುದು. ಅಂದ್ರೆ ಮೊದಲನೇ ಹಂತದ ಏನ್ ಕೀಟಗಳಿದಾವೆ ಅದನ್ನ ನಾವು ಕಂಟ್ರೋಲ್ ಮಾಡಬಹುದು. 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪರಣೆಯನ್ನು ಮಾಡಬಹುದು. ಕೊನೆಯದಾಗಿ ರಾಸಾಯನಿಕಗಳು, ಮಾರ್ಕೆಟ್ ಅಲ್ಲಿ ಹಲವಾರು ರಾಸಾಯನಿಕಗಳು ನಿಮಗೆ ಲಭ್ಯವಿರ್ತವೆ. ಅದರಲ್ಲೂ ಸ್ಪೆಷಲ್ ಆಗಿ ನೀವು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ಸ್ ಅಂತೀವಿ ಅಂದ್ರೆ ಅಂತರ್ವ್ಯಾಪಿ ಕೀಟನಾಶಕಗಳು, ಇವೇನು ಕೀಟನಾಶಕಗಳು ಇದಾವೆ, ನಾವು ಸಿಂಪಡಣೆ ಮಾಡಿದಾಗ ಅವು ಬೆಳೆಯ ಒಳಗ್ ಹೋಗಿ ಕೆಲಸ ಮಾಡುತ್ತೆ. ಸೊ ಇಂಥ ಕೀಟನಾಶಕಗಳು ಏನು ಸಸ್ಯ ಏನಿದಾವೆ ಅವು ಏನು ರಸವನ್ನು ಹೀರ್ತವೋ ಆ ರಸದ ಜೊತೆಗೆ ಕೀಟನಾಶಕ ಕೂಡ ಅದರದ್ದು ಬಾಡಿಯಲ್ಲಿ ಒಳಗ್ ಹೋಗುತ್ತೆ. ಹಂಗಾಗಿ ಏನ್ ಸಸ್ಯ ಏನ್ಗಳಿರ್ತವೆ ಸಾಯ್ತವೆ. ಇದಕ್ಕೆ ಉದಾಹರಣೆ ಹೇಳಬೇಕು ಅಂತ ಅಂದ್ರೆ ಥಯೋಮೆಥಾಕ್ಸಾಮ್ ಅಂತ ಸಿಗುತ್ತೆ ನಿಮ್ಗೆ, ಅಕ್ಟ್ರಾ ಅಥವಾ ಎಕ್ಸ್ಟ್ರಾ ಅನ್ನೋ ಒಂದು ಹೆಸರಲ್ಲಿ ಮಾರ್ಕೆಟ್ ಅಲ್ಲಿ ಲಭ್ಯ ಇರುತ್ತೆ. ಅದನ್ನ 0.3 ಗ್ರಾಮ್ ಅಷ್ಟು ಪ್ರತಿ ಲೀಟರ್ ನೀರಿಗೆ ಹಾಕಿ ನೀವು ಸಿಂಪಡಣೆಯನ್ನು ಮಾಡಬಹುದು. ಅದು ಅಲ್ಲದೆ ಅಸಿಫೇಟ್ ಅಂತ ಬರುತ್ತೆ, ಅದನ್ನು ಸಹ 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ನೀವು ಸಿಂಪಡಣೆಯನ್ನು ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಡೈಫೆನ್ಥಯೂರಾನ್ ಅಂತ ಬರುತ್ತೆ, ಪೆಗಾಸಸ್ ಅಂತ ಹೆಸರಲ್ಲಿ ಸಿಗುತ್ತೆ ನಿಮ್ಗೆ, ಅದನ್ನು ಸಹ ನೀವು 1 ಗ್ರಾಮ್ ಅಷ್ಟು ಪ್ರತಿ ಲೀಟರ್ ನೀರಿಗೆ ಹಾಕಿ ನೀವು ಸಿಂಪಡಣೆಯನ್ನು ಮಾಡಬಹುದು. ಯಾವುದೇ ಒಂದು ಕೀಟನಾಶಕವನ್ನು ನೀವು ಸಿಂಪಡಣೆ ಮಾಡಿ ಆದ್ರೆ ಅದನ್ನ ರಿಪೀಟ್ ಮಾಡಬಾರದು. ಅಂದ್ರೆ ಒಂದ್ಸತಿ ನೀವು ಒಂದು ಕೀಟನಾಶಕವನ್ನು ಸಿಂಪಡಣೆ ಮಾಡಿದ್ರೆ ಬೇರೆ ರಾಸಾಯನಿಕ ಉಳ್ಳ ಇರುವಂತಹ ಒಂದು ಕೀಟನಾಶಕವನ್ನು ನೆಕ್ಸ್ಟ್ ಟೈಮ್ ಸಿಂಪಡಣೆಗೆ ಉಪಯೋಗಿಸಬೇಕು. ಯಾಕೆ ಅಂತ ಹೇಳಿದ್ರೆ ಅದೇ ಒಂದು ಕೀಟನಾಶಕನ ನೀವು ಹೆಚ್ಚಾಗಿ ಬಳಸ್ತಾ ಇದ್ರೆ ಅಲ್ಲಿ ರೋಗ ನಿರೋಧಕತೆ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇಷ್ಟು ನಾನು ಹೇಳಕ್ ಇಷ್ಟಪಡ್ತೀನಿ. ನಂತರ ಮುಂದಿನ ರೋಗಗಳು ಅಂತ ಅಂದ್ರೆ ಬಾಡು ರೋಗ ಅಂತ ಹೇಳ್ಬೋದು. ಈ ಬಾಡು ರೋಗ ಅಂತೂ ನಿಮ್ಗೆ ಎಲ್ಲೆಲ್ಲಿ ಕಲ್ಲಂಗಡಿ ಬೆಳೆ ಬೆಳೀತಾ ಇರ್ತೀರಾ ಯಾವುದೇ ಹಂತದಲ್ಲಾದ್ರೂ ಇದು ಕಂಡು ಬರಬಹುದು. ಇದು ರೋಗ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ ಫ್ಯುಸೇರಿಯಂ ಅಂತ ಹೇಳಿ ಒಂದು ಶಿಲೀಂಧ್ರದಿಂದ ಉಂಟಾಗುವಂತಹ ಇದು ಒಂದು ರೋಗ. ಇದರದು ಮುಖ್ಯ ಲಕ್ಷಣಗಳು ಏನೇ ಅಂದ್ರೆ ಮೇಲಿನ ತುದಿಗಳು ಏನಿರ್ತವೆ ಅವು ಹಳದಿಯಾಗ್ತವೆ, ನಂತರ ಗಿಡ ಎಲ್ಲ ಬಾಡದು ಒಣಗದು ಅವು ಸ್ಟಾರ್ಟ್ ಆಗ್ತವೆ. ಇದನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತ ಅಂದ್ರೆ ಹತೋಟಿ ಮಾಡ್ಬೇಕಂದ್ರೆ ಎಲ್ಲೆಲ್ಲ ಇಂಥ ಗಿಡಗಳು ಸಿಗ್ತವೆ ಅದನ್ನ ನಾವು ತಗದು ಕಿತ್ತಾಕಿ ನಾಶ ಮಾಡಬೇಕಾಗುತ್ತೆ. ನಂತರ ರಾಸಾಯನಿಕ ಕಾರ್ಬನ್ಡೈಸಿಮ್ 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಅಥವಾ ಸಾಫ್ 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಮಣ್ಣಿನಲ್ಲಿ ತುಯ್ಯಂಗೆ ನಾವು ಸೇರಿಸಬೇಕಾಗುತ್ತೆ. ಅಂದ್ರೆ ಬುಡದ ಸುತ್ತಲೂ ಮಣ್ಣಿನಲ್ಲಿ ಹಾಕಬೇಕಾಗುತ್ತೆ. ಇದರಿಂದ ನಾವು ಈ ಒಂದು ರೋಗವನ್ನು ಹತೋಟಿ ಮಾಡಬಹುದು. ಮುಂದೆ ಬಂದ್ವಿ ಅಂದ್ರೆ ಚಿಬ್ಬು ರೋಗ ಅಂತ ನಾವು ನೋಡಬಹುದು. ಈ ರೋಗದ ಲಕ್ಷಣಗಳು ಏನಪ್ಪ ಅಂತ ಅಂದ್ರೆ ಈ ಎಲೆಗಳು ಮತ್ತೆ ಕಾಯಿಗಳ ಮೇಲೆ ಸಣ್ಣನೆಯ ತೇವಾಂಶಯುಕ್ತ ಚುಕ್ಕೆಗಳು ಕಾಣಿಸ್ತವೆ. ಆಮೇಲೆ ಆ ಚುಕ್ಕೆಗಳು ಏನಾಗ್ತವೆ ಕಪ್ಪು ಬಣ್ಣಕ್ಕೆ ತಿರುಗ್ತವೆ. ಇದರದ ನಿರ್ವಹಣೆಯನ್ನು ನಾವು ಹೇಗ್ ಮಾಡಬಹುದು ಅಂದ್ರೆ ರೋಗ ನಿರೋಧಕತೆ ಇರುವಂತಹ ತಳಿಗಳು ಬರ್ತವೆ. IIHR ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಇವರು ಬಿಡುಗಡೆ ಮಾಡಿರುವಂತಹ, ಇದು ಒಂದು ಬೆಂಗಳೂರಿನಲ್ಲಿ ಇರುವಂತಹ ಒಂದು ಸಂಸ್ಥೆ, ಇವರು ಬಿಡುಗಡೆ ಮಾಡಿರುವಂತಹ ಒಂದು ತಳಿ ಅರ್ಕಾ ಮಾನಿಕ್ ಅಂತ ಹೇಳಿ, ಈ ತಳಿ ಚಿಬ್ಬು ರೋಗಕ್ಕೆ ರೋಗ ನಿರೋಧಕತೆಯನ್ನು ಹೊಂದಿರುವಂತಹ ತಳಿಯಾಗಿದೆ. ಇದನ್ನ ರೈತ ಬಾಂಧವರು ಉಪಯೋಗಿಸಬಹುದು. ಮತ್ತೆ ಅದರ ಜೊತೆಗೆ ಈ ರೋಗವನ್ನು ನಿರ್ವಹಣೆ ಮಾಡಬೇಕು ಅಂತ ಅಂದ್ರೆ ಕಾರ್ಬನ್ಡೈಸಿಮ್ 1 ಗ್ರಾಮ್ ಅಷ್ಟು ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ಅಥವಾ ಥಯೋಫನೇಟ್ ಮಿಥೈಲ್ ಅಂತ ರೋಕೋ ಅಂತ ಹೇಳಿ ಸಿಗುತ್ತೆ, ಅದನ್ನ 1 ಗ್ರಾಮ್ ಅಷ್ಟು ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ಅದು ಅಲ್ಲದೆ ಬೇರೆ ತರಹದ ಸಂಯುಕ್ತ ಶಿಲೀಂಧ್ರನಾಶಕಗಳು ಸಹ ಮಾರ್ಕೆಟ್ ಅಲ್ಲಿ ಲಭ್ಯ ಇದೆ. ಕೆಬ್ರಿಯೋಟಾಪ್ ಅಂತ ಬರುತ್ತೆ ನಿಮ್ಗೆ, ಮರ್ಜರ್ ಅಂತ ಹೇಳಿ ಸಿಗುತ್ತೆ. ಇದನ್ನು ಸಹ 2-2.5 ಗ್ರಾಮ್ ಅಷ್ಟು 1 ಲೀಟರ್ ನೀರಿಗೆ ಹಾಕಿ ನೀವು ಸಿಂಪಡಣೆ ಮಾಡೋದ್ರಿಂದ ಈ ರೋಗವನ್ನು ಹತೋಟಿ ಮಾಡಬಹುದು. ನಂತರ ಬೂಜು ತುಪ್ಪಟಿ ರೋಗ ಅಂತ ಹೇಳ್ತೀವಿ. ಈ ರೋಗದ ಲಕ್ಷಣಗಳು ಏನಪ್ಪಾ ಅಂತ ಅಂದ್ರೆ ಎಲೆಗಳ ಕೆಳಗಿನ ಭಾಗದಲ್ಲಿ ಬೂಜು ಬಣ್ಣದ ಬೆಳವಣಿಗೆಯನ್ನು ನಾವು ನೋಡಬಹುದು. ಅದೇ ಆಪೋಸಿಟ್ ಸೈಡ್ ಅಲ್ಲಿ ಮೇಲೆ ಕೋನಾಕಾರದ ಒಂದು ಹಳದಿ ಚುಕ್ಕೆಗಳು ಕಂಡು ಬರ್ತವೆ. ಅವು ಆಮೇಲೆ ಒಂದಕ್ಕೊಂದು ಸೇರ್ಕೊಂಡು ಎಲೆಗಳೆಲ್ಲ ಒಣಗ್ತವೆ. ಸೊ ಇದನ್ನ ನಿರ್ವಹಣೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿ ಲೀಟರ್ ನೀರಿಗೆ ನೀವು 2 ಗ್ರಾಮ್ ಅಷ್ಟು ಮೆಟಲಾಕ್ಸಿಲ್ ಮತ್ತು ಮ್ಯಾನ್ಕೋಜೆಬ್ 72 WP ಅನ್ನೋ ಒಂದು ಸಂಯುಕ್ತ ಶಿಲೀಂಧ್ರನಾಶಕ ರಿಡೋಮಿಲ್ MZ ಇದನ್ನ 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಅಥವಾ ಸೈಮಾಕ್ಸಿನಿಲ್ ಮತ್ತು ಮ್ಯಾನ್ಕೋಜೆಬ್ ಇದು ಸೇರಿರುವಂತಹ ರಾಸಾಯನಿಕ ಇರುವಂತಹ ಒಂದು ಸಂಯುಕ್ತ ಶಿಲೀಂಧ್ರನಾಶಕ ಕರ್ಜೆಟ್ ಇದನ್ನ 2 ಗ್ರಾಮ್ ಅಷ್ಟು ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ಅದೇ ತರ ಇನ್ನೊಂದು ರೋಗ ಅಂತ ಹೇಳಿದ್ರೆ ಬೂದಿ ರೋಗ. ಈ ರೋಗ ಯಾವಾಗ ನಮಗೆ ಕಂಡು ಬರಬಹುದು ಅಂತ ಹೇಳಿದ್ರೆ ಬೆಳಗಿನ ಟೈಮಲ್ಲಿ ಉಷ್ಣಾಂಶತೆ ಜಾಸ್ತಿ ಇದ್ದು ವಾತಾವರಣದಲ್ಲಿ ಮತ್ತೆ ಸಂಜೆ ಟೈಮಲ್ಲಿ ತಂಪು ವಾತಾವರಣ ಇತ್ತು ಅಂದ್ರೆ ಈ ರೋಗ ಜಾಸ್ತಿ ಬೇಗ ಹರಡುತ್ತೆ. ಇದರ ಮುಖ್ಯ ಲಕ್ಷಣಗಳು ಏನಿದಾವೆ ಅಂದ್ರೆ ಮೊದಲಿಗೆ ಸಣ್ಣನೆಯ ಬಿಳಿ ಬೂದು ಬಣ್ಣದ ಚುಕ್ಕೆಗಳು ಎಲೆ ಮತ್ತು ಕಾಂಡದಲ್ಲಿ ಕಾಣಿಸ್ತವೆ. ಆಮೇಲೆ ರೋಗದ ತೀವ್ರತೆ ಹೆಚ್ಚಾಗ್ತಾ ಎಲೆಗಳೆಲ್ಲ ಪೂರ್ತಿ ಒಣಗಕ್ ಸ್ಟಾರ್ಟ್ ಆಗ್ತವೆ. ಇದನ್ನ ನಾವು ನಿರ್ವಹಣೆ ಮಾಡೋದಕ್ಕೋಸ್ಕರ ಪ್ರತಿ ಲೀಟರ್ ನೀರಿಗೆ 1 ಮಿಲಿಯಷ್ಟು ಟ್ರೈಡಿಮಾರ್ಫ್ ಅಥವಾ 2 ಗ್ರಾಮ್ ಅಷ್ಟು ಕ್ಲೋರೋಥಲೋನಿಲ್ ಅಥವಾ ಕವಚ್ ಅಂತ ಹೇಳ್ತೀವಿ, ಇದು ಮಾರ್ಕೆಟ್ ಅಲ್ಲಿ ಲಭ್ಯ ಇರುತ್ತೆ. ಈ ಒಂದು ಶಿಲೀಂಧ್ರ ನಾಶಕಗಳನ್ನು ನೀವು 2 ವಾರದ ಅಂತರದಲ್ಲಿ 3 ಬಾರಿ ಸಿಂಪಡಣೆ ಮಾಡಿದ್ರೆ ನೀವು ಬೂದಿ ರೋಗವನ್ನು ಹತೋಟಿ ಮಾಡಬಹುದು. ಒಳ್ಳೇದು ಡಾಕ್ಟರ್ ಸೈಯದ್ ಅವರೇ. ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಕಲ್ಲಂಗಡಿ ಒಳಗೆ ಬರುವಂತಹ ಮುಖ್ಯವಾದಂತಹ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಬಗ್ಗೆ ಸಾಕಷ್ಟು ಉತ್ತಮವಾದಂತಹ ಒಂದು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ಯಾರಾದರೂ ತಮಗೆ ಪ್ರಶ್ನೆ ಕೇಳಬೇಕು ಅಂತಂದ್ರೆ ತಮ್ಮ ನಂಬರ್ ಕೊಡ್ತೀರಿ? ಖಂಡಿತ ಸರ್, ನನ್ನ ನಂಬರ್ 9739321487. ಆತ್ಮೀಯರೇ, ಡಾಕ್ಟರ್ ಸೈಯದ್ ಅವರು ಹೇಳಿದಂತಹ ನಂಬರ್ ಅನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9739321487 ಈ ನಂಬರ್ ಅನ್ನ ಕಚೇರಿಯ ಸಮಯದೊಳಗೆ ತಾವು ಸಂಪರ್ಕ ಮಾಡಿ ತಮ್ಮ ವಿಚಾರಗಳನ್ನ ಪರಿಹಾರ ಮಾಡಿಕೊಳ್ಳಬಹುದು. ಒಳ್ಳೆಯದು ಡಾಕ್ಟರ್ ಸೈಯದ್ ಅಂಜು ಮೋರೆ. ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಕಲ್ಲಂಗಡಿ ಬೇಸಾಯ ಮಾಡ್ತಾ ಇರುವಂತಹವರಿಗೆ ವಿಶೇಷವಾಗಿ ಅವುಗಳಲ್ಲಿ ಕಲ್ಲಂಗಡಿ ಒಳಗೆ ಬರುವಂತಹ ರೋಗಗಳ ಬಗ್ಗೆ ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದಂತಹ ಒಂದು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ತೆ. ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು. ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲಿನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೇ ಒಮ್ಮೆ ಬನ್ನಿ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಕೆಳಗರೆ ಈಗ ಕೇಳಿ ಒಂದು ಜನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಮಹಾದೇವಪ್ಪ, ಶಿವಪ್ಪ, ಮೇಟಿ ಹಾಗೂ ಸಂಗಡಿಗರಿಂದ ಏಕತಾರೆ ಪದಗಳು. ಗುರುದೇವಾನಿ ಮಾಡಿ ಉಪಕಾರವನು ನಾನು ಮರೆಯಲಾರೆಂದಿಗೂ ಇಹದೊಳು ಕೊಡವಿಯೋಳ ಕಿಳವೇ ರಾಗಮ ಶಾಸ್ತ್ರವ ಕೊಡವಿಯೋಳ ಕಿಳವೇ ರಾಗಮ ಶಾಸ್ತ್ರವ ಬಿಡದೆ ಸಾಧಿಸಿದ ವಾದಿಗಳೆಲ್ಲ ಹೊಡೆದಾಡಿ ಕಾಣದ ಪರತತ್ವವನು ನೀನು ಪಿಡಿಜನ್ನ ಕರಕೆ ಕೊಟ್ಟಿದ್ದರಿಂದ ಪಿಡಿಜನ್ನ ಕರಕೆ ಕೊಟ್ಟಿದ್ದರಿಂದ ಗುರುದೇವಾನಿ ಮಾಡಿ ಉಪಕಾರವನು ನಾನು ಮರೆಯಲಾರೆಂದಿಗೂ ಇಹದೊಳು ಕಂದ ಮೂಲಗಳ ಸೇವಿಸಿ ವಾಯು ಕಂದ ಮೂಲಗಳ ಸೇವಿಸಿ ವಾಯುಗಳನ್ನು ಅತ್ತೆ ಕಂದ ಮೂಲಗಳ ಸೇವಿಸಿ ವಾಯುಗಳನ್ನು ಅತ್ತೆ ಬಂದಿಸಿ ಪಂಚಾಗ್ನಿ ಮಧ್ಯದಿ ಬಂದಿಸಿ ಪಂಚಾಗ್ನಿ ಮಜ್ಜಾರಿ ಎಂದು ಯೋಗಿಗಳು ಎಂದು ಯೋಗಿಗಳು ಕಾಣದ ಪರಬ್ರಹ್ಮವ ಆ ಎಂದು ಯೋಗಿಗಳು ಕಾಣದ ಪರಬ್ರಹ್ಮವ ತಂದನ್ನ ಕಣ್ಗೆ ತೋರಿದ್ದರಿಂದ ತಂದನ್ನ ಕಣ್ಗೆ ತೋರಿದ್ದರಿಂದ ಗುರುದೇವಾನಿ ಮಾಡಿ ಉಪಕಾರವನು ನಾನು ಮರೆಯಲಾರೆಂದಿಗೂ ಇಹದೊಳು ಗುರುದೇವಾನಿ ಕರುಳ ನನ್ನಯ ಮೇಲೆ ದಯ ಹುಟ್ಟಿ ಶಿವನೇ ಶ್ರೀ ಕರುಳ ನನ್ನಯ ಮೇಲೆ ದಯ ಹುಟ್ಟಿ ಶಿವನೇ ಶ್ರೀ ಗುರುಸಿದ್ಧನೆಂಬ ನಾಮವನಾಂತೋ ಗುರುಸಿದ್ಧನೆಂಬ ನಾಮವನಾಂತೋ ಗುರು ರೂಪದಿಂದನ್ನ ಬೋಧಿಸಿ ತನ್ನಳು ಗುರು ರೂಪದಿಂದನ್ನ ಬೋಧಿಸಿ ತನ್ನಳು ಬೆಳೆಸುತ್ತ ಮೋಕ್ಷ ಬಿತ್ತುವುದರಿಂದ ಬೆರೆಸುತ್ತ ಮೋಕ್ಷ ಬಿತ್ತುವುದರಿಂದ ಗುರುದೇವ ನೀ ಮಾಡಿ ಉಪಕಾರವನು ನಾನು ಮರೆಯಲಾರೆಂದಿಗೂ ಇಹಾದಳು ಗುರುದೇವ ನೀ ಮಾಡಿ ಕೊಡವಿಯೊಳಕಿಳ ವೇದಾಗಮ ಶಾಸ್ತ್ರವ ಕೊಡವಿಯೊಳಕಿಳ ವೇದಾಗಮ ಶಾಸ್ತ್ರವ ಬಿಡದೆ ಸಾಧಿಸಿದ ವಾದಿಗಳೆಲ್ಲ ಗುರುದೇವ ನೀ ಮಾಡಿ ಕರುಳ ನನ್ನಯ ಮೇಲೆ ದಯ ಹುಟ್ಟಿ ಶಿವನೇ ಶ್ರೀ ಗುರು ಸಿದ್ಧನೆಂಬ ನಮವನಂತು ಗುರು ರೂಪದಿಂದನ್ನ ತೆರೆ ಗುರು ರೂಪದಿಂದನ್ನ ಬೋಧಿಸಿ ತನ್ನಳು ಬೆಳೆಸುತ್ತ ಮೋಕ್ಷ ಬಿತ್ತುವುದರಿಂದ ಗುರುದೇವ